ಸಾವಯವ ಅಂಶ ಇರುವಂತ ಗೊಬ್ಬರ ನಮ್ ಸಿಗ್ತಾ ಇಲ್ಲ. ಯಾಕಂದ್ರೆ ನಾವು ಎತ್ತುಗಳನ್ನ ಸಾಕಣೆ ಮಾಡೋದ್ ಬಿಟ್ಟಿವಿ, ಎತ್ತುಗಳ ಸಾಗುವಳಿ ಮಾಡೋದ್ ಬಿಟ್ಟಿದೀವಿ, ಟ್ರಾಕ್ಟರ್ ಮೇಲೆ ಅವಲಂಬಿತರಾಗಿ ಇವತ್ತು ನೈಸರ್ಗಿಕವಾದ ಕೃಷಿ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಯಂತ್ರಗಳು ಬೇಡ ಅಂತ ಅನ್ನೋಂಗಿಲ್ಲ, ಯಂತ್ರಗಳ ಉಪಕರಣ ಮಾಡೋಣ, ಆದ್ರೂ ಒಂದಿಷ್ಟು ಭೂಮಿಯ ಫಲವತ್ತತೆ ಗುಣಮಟ್ಟ ಕಾಯ್ಕೊಳ್ಳೋ ನಿಟ್ಟಿನೊಳಗೆ ನಾವು ಲಕ್ಷ್ಯ ಹರಿಸಬೇಕು. ಆ ನಿಟ್ಟಿನೊಳಗೆ ಸಾಕಷ್ಟು ಯುವ ರೈತರು ಮುಂದೆ ಬರ್ತಾ ಇದ್ದಾರೆ. ಇವತ್ತು ಸಾವಯವ ಕೃಷಿಕರು ಹೆಚ್ಚು ಹೆಚ್ಚು ಜನಪ್ರಿಯರಾಗ್ತಾ ಇದ್ದಾರೆ. ಸಾವಯವ ಕೃಷಿಗೆ ಹಿಂದೆಂದಿಗಿಂತಲೂ ಹೆಚ್ಚು ಬೆಲೆ ಬರ್ತಾ ಇದೆ, ಮೌಲ್ಯವರ್ಧನೆ ದೊರೆ. ಮೊದಲು ಸಿರಿಧಾನ್ಯಗಳಿಗೆ ಸಾಕಷ್ಟು ಬೆಲೆ ಇರಲಿಲ್ಲ, ಜೋಳ ಅಕ್ಕಿಗಿಂತ ಕಡಿಮೆ ರೇಟ್ ಇದ್ದವು. ಈಗ ಜೋಳ ಅಕ್ಕಿ ನಿಮಗೆ ಕಡಿಮೆ ರೇಟ್ ಸಿಗ್ತಾವ, ಅರ್ಕ ಅಂತ ಎಲ್ಲ ನೋಡಿದ್ರೆ 180-200 ವರೆಗೆ ಕೆಜಿ ಸಿಗುತ್ತೆ. ಅಂದ್ರೆ ಹೀಗೆ ಅದಕ್ಕೆ ಬಹಳ ಕಷ್ಟಪಡಬೇಕಾಗಿಲ್ಲ, ಮಳೆ ಆಧಾರಿತ ಕೃಷಿ ಅದು ಸಿರಿಧಾನ್ಯ. ಹೀಗಾಗಿ ಅಂದ್ರೆ ಮುಖ್ಯವಾಗಿ ಹೇಳಬೇಕು ಅಂದ್ರೆ ನಾವು ತಾಂತ್ರಿಕತೆಯನ್ನ ಅರ್ಥ ಮಾಡ್ಕೊಳ್ಬೇಕು, ಕೃಷಿ ಸಾಕ್ಷರಾಗಬೇಕು. ಅಂದಾಗ ಕೃಷಿಯಲ್ಲಿ ನಾವು ಬೆಳವಣಿಗೆಯನ್ನು ನಮ್ಮಲ್ಲಿ ಈಗ ಕೃಷಿ ಮೇಳಕ್ಕೆ ಬಂದಿರುವಂತ ಒಬ್ಬ ಯುವ ರೈತರು ಗೋಕಾಕ್ತವರು ಇದ್ದಾರೆ, ಹಾಲಪ್ಪ ನೋಡಿ. ಅವರು ಉದ್ಯೋಗ ಮಾಡ್ತಾ ಇದ್ದಾರೆ, ಒಬ್ಬ ಫಾರ್ಮಸಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಜೊತೆಗೆ ತಮ್ಮ ಒಂದು ಬೇಸಾಯವನ್ನು, ಯಾಕಂದ್ರೆ ಗೋಕಾಕಿನ ಒಂದು ಬೆಳೆ ಬಹಳ ಸಮೃದ್ಧವಾದ ಬೆಳೆ ಬೆಳೆಯುವಂತಹ ಸಿರಿನಾಡೋದು, ಸಾಕಷ್ಟು ಕಬ್ಬು ಬೆಳೀತಾರೆ, ಹಾಗೇನೆ ಬೇರೆ ಬೇರೆ ಅರಿಶಿನ ಬಾಳೆಹಣ್ಣು ಎಲ್ಲವುಗಳನ್ನು ಕೂಡ ಬೆಳೀತಾರೆ. ರೈತ ಬಾಂಧವರು ಅದರ ಮೇಲೆ ಅವಲಂಬಿತರಾಗಿದ್ದಾರೆ, ಒಂದಿಷ್ಟು ಭಾಗ ಇರಿಗೇಷನ್ ಕೂಡ ಆಗುತ್ತೆ. ಆ ದೃಷ್ಟಿಯಿಂದ ಅವರಿಗೆ ಬಹಳ ಲಾಭದಾಯಕವಾಗಿದ್ದಾರೆ. ಇವತ್ತು ಅವ್ರ ಜೊತೆ ಮಾತಾಡೋಣ. ಹಾಲಪ್ಪ ನೀಡಿರೋರೆ, ಈಗ ಕೃಷಿ ಮೇಳಕ್ ಬಂದಿರಲ್ಲ? ಹೌದು ಸರ್. ಕೃಷಿ ಮೇಳದ ನಿಮ್ಮ ಅನುಭವ ಹೆಂಗ್? ಪ್ರತಿ ವರ್ಷ ನೀವು ಬರ್ತೀರಿ, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಕೃಷಿ ಮೇಳದಲ್ಲಿ ನೀವು ಏನ್ ಕಲ್ಕೊಂಡು ಹೋಗ್ತೀರಿ? ಸರ್, ಈಗ ನಾವು ಒಂದು 2-3 ವರ್ಷ ಕಂಟಿನ್ಯೂ ಬರ್ತೀವ್ರಿ. ಈಗ ನಾವು ನೌಕರಿ ಮಾಡ್ಕೋತು, ನಾವು ಒಂದು 10 ಎಕರೆ ಲ್ಯಾಂಡ್ ಅನ್ನು ನಿರ್ವಹಣೆ ಮಾಡ್ಬೇಕಾದ್ರೆ ಸರ್, ನಮಗ ಉದ್ಯೋಗ ಮಾಡಕ್ ಆಳುಗಳು ತೊಂದ್ರೆ ಇದೆ. ಇಲ್ಲಿ ಎ ಐ ತಂತ್ರಜ್ಞಾನ ರೀ, ಡ್ರಿಪ್ ಇರಿಗೇಷನ್, ಸಾವಯವ ಬೆಳೀರಿ. ನಾವು ಹೆಚ್ಚಾಗಿ ಕಬ್ಬು ಮತ್ತು ಅರಿಶಿನ ಬೆಳಿತೀವಿ. ಅದರ ಸಲುವಾಗಿ ಒಂದ್ ಸ್ವಲ್ಪ ಎಲ್ಲರೂ ಡಿಸ್ಕಸ್ ಮಾಡ್ಕೊಂಡು ಇಲ್ಲಿ ಕೃಷಿ ಮೇಳದಾಗ ಅದರದ್ದು ಏನೇನ್ ಯೂಸ್ ಐತಿ ಅದನ್ನೆಲ್ಲ ತಗೊಂಡ್ಬಂದಿರು ಸರ್. ಈಗ ಮುಂದೆ ಅದನ್ನ ಅಳವಡಿಸಿಕೊಳ್ಬೇಕು ನಮ್ಮ ವಿಚಾರ ಐತೆ ಸರ್. ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? ಈ 3 ವರ್ಷ ಆದ್ರೆ ಕಂಟಿನ್ಯೂ ಬರತ್ತೀವಿ ಸರ್. ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿರು ಸರ್. ಈಗ ಎರೆಹುಳ ಗೊಬ್ಬರ ಇಂತವೆಲ್ಲ ಮಾಡ್ಕೊಳತೀವ್ರಿ. ಈ ಸಲ ಮತ್ತೊಂದ್ ಸಲ ಎ ಐ ತಂತ್ರಜ್ಞಾನ ನೀರಾವರಿ ಅಳವಡಿಕೆ ಮಾಡ್ಕೋಬೇಕಂತೇಳಿ ಅವ್ರ ನಂಬರ್ ರೀ, ಮತ್ತೆ ಅವ್ರ ಪ್ಲಾಟ್ ವಿಸಿಟ್ ಮಾಡ್ಬೇಕಂತೇಳಿ ಬಂದವ್ರಿ. ನಡವಣಿ ಅವರೇ, ಮುಖ್ಯವಾಗಿ ನೋಡ್ರಿ, ನೀವು ಯುವ ರೈತರಿದ್ದೀರಿ. ಇವತ್ತ ರೈತರು ಸಾಕಷ್ಟು ಸವಾಲುಗಳು ಎದುರಿಸ್ತಾ ಇದ್ದಾರೆ. ಅವ್ರು ಮಾಡೋ ಖರ್ಚು ಬಹಳ ಇದೆ, ಆಮೇಲೆ ಅವ್ರ ಇಳುವರಿ ಕಡಿಮೆ ಆಗ್ತಾ ಇದೆ. ಇಸ್ರೇಲ್ ಅಂತ ಕೃಷಿ ನೋಡಿದ್ರೆ ನೋಡ್ರಿ, ನಾವು 15 ಚೀಲ ಗೋವಿಂದ ಬೆಳಿಲಿಕ್ಕೆ ಒದಾಡ್ತೀವಿ, 50 ಚೀಲ ಬೆಳೀತಾರ ಒಂದ್ ಎಕರೆಗೆ. ಒಂದು ನಾವು ಕೃಷಿ ಸಾಕ್ಷರ ಆಗ್ಬೇಕು ಅನ್ನೋ ಮಾತು ಬರ್ತದೆ. ಯಾಕಂದ್ರೆ ನಾವ್ ಎಲ್ಲ ಕಡೆ ಸಾಕ್ಷರತೆ ನೋಡ್ತೀವಿ, ನಾವು ಶಾಣರಿದೀವಿ, ಆದ್ರೆ ಆ ವಿಷಯಕ್ಕೆ ತಕ್ಕಂತೆ ಶಾಣರಿದೀವಿ ಏನು, ಅದು ಬಹಳ ಮುಖ್ಯ. ಇವತ್ತು ನಿಡವಣಿ ಅವರೇ, ನಿಮ್ಗೆ ಈ ಒಂದು ಕೃಷಿ ಮಾಡ್ಬೇಕು ಅಂತ ಹೇಳಿ ತಲೆಯಲ್ಲಿ ಬಂದಿದ್ದ ಹೆಂಗೆ? ಮನೇಲಿ ಪಿತ್ರಾರ್ಜಿತ ಆಸ್ತಿ ಎಷ್ಟಿದೆ, ಹೇಗೆ ನೀವು ಕೃಷಿನೂ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡ್ರಿ? ಪಿತ್ರಾರ್ಜಿತ ಆಸ್ತಿನ ಐತಿ ಸರ್, ನಮ್ದೆಲ್ಲ ಇರೋದ್ರಿ, 10 ಎಕರೆ ಲ್ಯಾಂಡ್ ಐತ್ರಿ ಸರ್. ನಮ್ಮ ಅಡ್ಡಿಂದ ನಮ್ಮ ಅಪ್ಪ ನಮ್ಮ ಎಲ್ಲದೂ ಕೃಷಿ ಕುಟುಂಬದಿಂದ ಬಂದವ್ರು. ನಾವು ಮಗನ ಸ್ವಲ್ಪ ಎಜುಕೇಶನ್ ಕೊಡ್ಸಂತಲೇ ನಾವು ಗೌರ್ಮೆಂಟ್ ನೌಕರಿ ಹಿಡಿದು ಫಾರ್ಮಸಿಸ್ಟ್ ಆಗಿ ಅಲ್ಲೇ ನಿಯರ್ ಬೈ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ವರ್ಕ್ ಮಾಡ್ತೀವಿ. ಅದ್ರ ಜೊತೆ ನಾವು ಕೃಷಿಯನ್ನ ಬಿಡಬಾರ್ದು ಸರ್, ಅದನ್ನ ಮಾಡ್ಕೊಂಡು ಹೋಗ್ಬೇಕು. ನಾವು ಅದನ್ನ ನಮ್ಮ ಮುಂದಿನ ಪೀಳಿಗೆ ಉಳಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಈ ಹೊಸ ಹೊಸ ತಂತ್ರಜ್ಞಾನ ಅಳವಡಿಸಿಕೊಂಡು ಮಾಡಿರ ಕೃಷಿ ಉಳಿದಿತ್ತು ಅನ್ನೋದು ಒಂದು ವಿಚಾರ ಸರ್. ನಾವು ಹಂಗೆ ಈಗ ಟ್ರ್ಯಾಕ್ಟರ್ ಮೇಂಟೈನ್ ಮಾಡಿ ರಾಸಾಯನಿಕ ಬೆಳೆದು ಒಂದು ಗೊಂಜಾಳ ಬೆಳಿಬೇಕಾದ್ರೆ ಸರ್ 15 ಕ್ವಿಂಟಲ್ ಬೆಳೆದ್ರ ಅದನ್ನ ನಮ್ದು ಏನೋ ಎಕ್ಸ್ಟ್ರಾ ಅಮೌಂಟ್ ಒಯ್ದಿದ್ರಿ, ಅದ್ರ ಲಾಭ ಅಂತೂ ಆಗೋದಿಲ್ಲ ಸರ್. ಅದಕ್ಕಾಗಿ ನಾವು ಬೇರೆ ತಂತ್ರಜ್ಞಾನ ಯೂಸ್ ಮಾಡ್ಕೊಂಡು ಬೆಳೆದ್ರಿ, ಅದ್ರ ಜೋಡಿ ನಾವು ಲಾಭನೂ ತಗೋಬಹುದು, ಮತ್ತೆ ಮುಂದಿನವ್ರಿಗೆ ಮಾಡೋರಿಗೆ ಸರ್ ಇಂಟ್ರೆಸ್ಟ್ ಬರ್ತೈತ್ರಿ. ಅದರಿಂದ ಲಾಸ್ ಆಗಕೈತಿ ಅಂದ್ರೆ ಎಲ್ಲರೂ ಜಮೀನು ಮಾರಿ ಮಾರಿ ಅಂತ ಒಂದು ತೊಡೆ ಮೇಲೆ ಸಿಟಿ ಬಂದ್ಬಿಟ್ಟಾರ ಸರ್. ನಮ್ ಕಡೆ ಸಿಟಿಯನವರು ಇಲ್ಲಿ ಪೊಲ್ಯೂಷನ್ ಹೆಚ್ಚಾಕೈತಿ ಬ್ಯಾಡ್ ಅಂತೇಳಿ ನಮ್ ಕಡೆ ಬರತ್ತಾರ್ರಿ. ನಮ್ಮವ್ರ ಎಲ್ಲ ಚೌಕ್ ಮಾರ್ಕೊಂಡು ಇಲ್ಲಿ ಪ್ಲಾಟ್ ತಗೊಂಡು ಅವ್ರ ರಿಯಲ್ ಎಸ್ಟೇಟ್ ಮಾಡ್ತಾನೋ ಅದನ್ನ ಮಾಡ್ತಂತ ಹಿಂಗಾಗಿ ಎಷ್ಟೋ ಆಸ್ತಿ ಕಳ್ಕೊಂಡಾರ ಸರ್. ಹಿಂಗಾಗಿ ನಾವು ಒಟ್ಟ ರೈತಾಕಿ ಮುಂದುವರ್ಸ್ಬೇಕಂತೇಳಿ ನಮ್ದೊಂದು ಫ್ರೆಂಡ್ಸ್ ಗ್ರೂಪ್ ಐತಿ ಸರ್. ಹೊಸ ಹೊಸ ಯೋಜನೆಗಳು ಹಾಕೊಂಡಿವ್ರಿ, ಇನ್ನೆಲ್ಲ ಅವ್ನು ಜಾರಿಗೆ ತಂದು ಒಂದೊಂದು ವರ್ಷ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತ ವಿಚಾರ ಸರ್. ನಿಡವಣ್ಣವ್ರೆ, ಬಹಳ ಸ್ವಾಗತಾರ್ಹ ವಿಚಾರ ಯೋಜನೆಯಲ್ಲಿ ಈ ಒಂದು ವಿಚಾರ ಬಂತಂದ್ರೆ. ಯಾಕಂದ್ರೆ ನಮ್ಮ ನಾಡು ಕೃಷಿಕರ ನಾಡು, ರೈತರ ನಾಡು. ಒಕ್ಕಲಿಗೆ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕುವುದು, ರೈತ ಒಕ್ಕಿದರೆ ಜಗವೆಲ್ಲ ನಗುವುದು. ನಮ್ಮಲ್ಲಿ ಎತ್ತುಗಳ ಸಾಕಣೆ ಇಲ್ಲ. ಯಾಕೆ ಎತ್ತುಗಳ ಸಾಕಣೆ ಕಡಿಮೆ ಆಗಿದೆ? ಸಗಣಿ ಗೊಬ್ಬರ ಹಾಕದೇನೆ ನಾವು ಬೆಳಿತೀವಿ ಅಂತಂದ್ರೆ ಹೆಂಗ್ ಸಾಧ್ಯ? ನಿಮ್ಮ ಇನ್ನೊಬ್ಬರು ಸ್ನೇಹಿತರಿದ್ದಾರೆ, ಫಕ್ರುದ್ದೀನ್ ನದಾಫ್ ಅವರು ಇದ್ದಾರೆ, ಅವ್ರು ಬಹುಶಃ ಇದನ್ನು ಉತ್ತರ ಕೊಡಬಹುದು. ಮೊದಲೆಲ್ಲ ಸಾಕಷ್ಟು ಸಗಣಿ ಗೊಬ್ಬರದ ತಿಪ್ಪೆಗಳು ಇರ್ತಿದ್ವು, ಈಗ ಯಾವ ಕಾಣೋದಿಲ್ಲ. ಯಾಕಂದ್ರೆ ಎತ್ತುಗಳು ನಿಧಾನಕ್ಕೆ ಕಡಿಮೆ ಆಗ್ತವೆ. ಯಾಕೆ ಎತ್ತುಗಳ ಸಂಖ್ಯೆ ಕಡಿಮೆ ಆಗಿದೆ? ನಮ್ಮ ಹೊಲದೊಳಗ ಸಾವಯವ ಅಂಶ ಇದ್ರೆ ಮಾತ್ರ ಮಣ್ಣು ಫಲವತ್ತ ಆಗಿರ್ಲಿಕ್ಕೆ ಸಾಧ್ಯ ಅನ್ನೋದು ಕೂಡ ಗೊತ್ತಿದೆ. ಫಕ್ರುದ್ದೀನ್ ಅವರೇ, ಈ ಕುರಿತಂತೆ ನೀವು ಒಂದಿಷ್ಟು ನಿಮ್ಮ ಅನುಭವ ಹಂಚಿಕೊಳ್ಳಲ್ಲ? ನಮಸ್ಕಾರ, ನನ್ನ ಹೆಸರು ಫಕ್ರುದ್ದೀನ್ ನದಾಫ್ ಅಂತ ಹೇಳಿ. ಇವತ್ತಿನ ದಿನ ರೈತಕ್ಕೆ ಹೆಂಗಾಗೈತೆ ಅಂತಂದ್ರೆ, ಯಾರು ಹೊಲಕ್ಕೆ ಹೋಗಿ ದುಡಿಯುವಂತ ಮಂದಿಲ್ರಿ, ಎಲ್ಲರೂ ಏನ್ ಮಾಡತ್ತಾರ ಅಂದ್ರೆ ಮನೆಯಾಗ ಕುಂತ ಕೆಲಸ ಮಾಡುವಂತ ಕೆಲಸ ಆಗೈತ್ರಿ, ಆಳುಗಳ ಮೇಲೆ ಕೆಲಸ ಆಗೈತಿ. ಆದ್ರೆ ಏನಾಗೈತಿ, ಅದ್ರ ಜೊತೆಗೆ ರಾಸಾಯನಿಕಗಳನ್ನ ಜಾಸ್ತಿ ಹೋದ್ರಿಂದ ಹೊಲದ ಫಲವತ್ತೈದನ್ನು ಬಹಳ ಕಳ್ಕೊಂಡೈತ್ರಿ. ಯಾಕಂದ್ರೆ ಹೊಲ ಬೆಳಿಬೇಕಾದ್ರೆ ಅದಕ್ಕ ರಾಸಾಯನಿಕ ಮುಕ್ತ ಕೃಷಿಯನ್ನ ಮಾಡ್ತಕ್ಕಂಥ ಕೆಲಸ ಆಗಬೇಕಾಗೈತಿ ಇವತ್ತಿನ ದಿನ. ಯಾಕಂದ್ರೆ ರಾಸಾಯನಿಕ ನೀವು ಬಹಳಷ್ಟು ವರ್ಷ ಯೂಸ್ ಮಾಡಕತ್ರಿ ಅಂತಂದ್ರೆ ಭೂಮಿಯ ಫಲವತ್ತತೆ ಆಟೋಮೆಟಿಕ್ ಆಗಿ ಕಡಿಮೆ ಕೃಷಿಯನ್ನ ಮಾಡುವಂತ ವೃತ್ತಿ ನಮ್ಮಲ್ಲಿ ಬೆಳೆಸ್ಕೋಬೇಕಾಗಿತ್ತು. ಯಾಕಂದ್ರ ಮನ್ಯಾಗ ಇವತ್ತು ಯಾರ ಮನ್ಯಾಗನು ದನಗಳಿಲ್ರಿ, ಎಲ್ಲರೂ ಟ್ರ್ಯಾಕ್ಟರ್ಗಳನ್ನ ತಂದು ಬಿಟ್ಟಿದಾರು. ಈಗ ನಾವು ದನಗಳು ತಗೊಂಡ ಕೃಷಿ ಮಾಡಕತ್ತು ಅಂದ್ರ ನಮ್ಮ ಭೂಮಿ ಸಾಕಷ್ಟು ಫಲವತ್ತತೆಯನ್ನ ಆಗ್ತದೆ. ಇವತ್ತು ರಾಸಾಯನಿಕಗಳನ್ನ ಬಳಸೋದ್ರಿಂದ ಏನಾಗೈತಿಪ್ಪ ಅಂತಂದ್ರ 90% ಕ್ಯಾನ್ಸರ್ ರೋಗಗಳು ಬರತ್ತವ್ರಿ. ಯಾಕಂದ್ರೆ ನಾವು ಕೈಪಲ್ಲಿ ಒಳಗೆ ಬೆಳಿಬೇಕಾದ್ರೆ ನೋಡ್ರಿ, ನೀವು 15 ದಿನದೊಳಗೆ ಈ ಕೈಪಲ್ಲಿ ಬೆಳೆಯುವಂತ ಮಂದಿ ಐತ್ರಿ. ಯಾಕಂದ್ರೆ ಸಾವಯವ ಕೃಷಿ ಒಳಗೆ ಬೆಳಿಬೇಕಾದ್ರೆ 30 ದಿನ ಮಿನಿಮಮ್ ಬೇಕ್ರಿ ಒಂದು ಕೈಪಲ್ಲಿ ಬೆಳಿಬೇಕಾದ್ರೆ. ಸಮೃದ್ಧವಾಗಿ ಬೆಳಿಬೇಕು ಮತ್ತೆ ಕ್ಯಾನ್ಸರ್ ಮುಕ್ತ ಬೆಳಿಬೇಕಾದ್ರೆ ನಾವು ಸಾವಯವ ಒಳಗೆ ಮಾಡಬೇಕಾಗ್ತದೆ. ಇವತ್ತಿನ ದಿನ ಕ್ಯಾನ್ಸರ್ ಬರೋ ಕಾರಣ ಏನಂತಂದ್ರ ನಾವು ಸಾಕಷ್ಟು ರಾಸಾಯನಿಕಗಳನ್ನ ಬಳಸತ್ತೀವ್ರಿ. ಹೀಗಾಗಿ ಅದನ್ನ ನಾನು ಇವತ್ತಿನ ಕರಿಗೆ ಏನ್ ಹೇಳುದು ಇಷ್ಟಪಡ್ತೇನಂತಂದ್ರ ನೀವೇನ್ ಮಾಡ್ಬೇಕಂತಂದ್ರೆ ಸಾವಯವ ಕೃಷಿಗಳ ಕಡೆ ಎಲ್ಲರೂ ಬರಬೇಕು. ತಮ್ಮೆಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೀನಿ, ಆದಷ್ಟು ನೀವು ಸಾವಯವ ಕೃಷಿಗಳನ್ನ ಮಾಡಿ ಅದರೊಳಗೆ ಖರ್ಚು ಕಡಿಮೆ ಇರ್ತದ ಅಂತ ಹೇಳ್ತಾ ನೀವು ಸರಿಯಾಗಿ ಮಾತುಗಳನ್ನ ಹೇಳಿದ್ದೀನಿ. ಕೃಷಿ ಮೇಳದ ಉದ್ದೇಶನ ಅದು. ಇವತ್ತು ನಮ್ಮ ರೈತರಿಗೆ ಇಳುವರಿ ಬಗ್ಗೆ ಒಂದು ಮಾಹಿತಿ, ಯಾವ ತರ ಇಳುವರಿ ಮಾಡಿದ್ರೆ ಒಳ್ಳೇದಾಗುತ್ತೆ, ಹೊಸ ಹೊಸ ತಳಿಗಳನ್ನ ಉಪಯೋಗ ಮಾಡಬೇಕು ಮತ್ತೆ ಅವುಗಳಿಗೆ ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಮಾಡಿದ್ರೆ ಟ್ರೈಕೋಡರ್ಮ ಅಂತ ಒಂದು ಸಾವಯವ ಅಂಶ ಇಟ್ಕೊಂಡು ಮಾಡಿದ್ರೆ ರೋಗ ನಿರೋಧಕ ಶಕ್ತಿ ಬರ್ತದೆ. ಅದನಂತರ ಮತ್ತೆ ಕೀಟ ನಿರ್ವಹಣೆ ಆಗಿರ್ಬೋದು, ಆ ಪೈರುಗಳ ಬಗ್ಗೆ ಒಂದು ಪ್ರೀತಿ ಭಾವನೆ, ಮಕ್ಕಳ ಭಾವನೆ ಬೆಳೆಸ್ಕೊಳ್ಬೇಕು. ಯಾವಾಗ್ಲೂ ಕೂಡ ನಮ್ಮ ಹೊಲದ ಕಡೆ ಭೇಟಿ ಕೊಡಬೇಕು. ಇವತ್ತು ರೈತ ಬಾಂಧವರು ಒಂದು ಹೋಗಿ ಬಿತ್ತಿ ಬಂದ್ರ ಅಂದ್ರೆ ಹೊಳೆ ನೋಡುದಿಲ್ಲ, ಕಸ ಎಷ್ಟೇ ತರದ ಎಷ್ಟೋ ಜನ ನೋಡೋದೇ ಇಲ್ಲ. ಮೊನ್ನೆ ಹೆಸರು ತಗೊಂಡಾರ, ಹೆಸರು ಜೊತೆಗೆ ಕಸನ ಜಾಸ್ತಿ ಬಂದ್ಬಿಟ್ಟದವ್ರು. ಯಾಕಂದ್ರೆ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬಹಳ ಬಹಳ ಕೇಳ್ತಾರ್ರಿ ಅಂತೇಳಿ ತಾಂತ್ರಿಕ ಒಂದು ನಿರ್ವಹಣೆ ಮಾಡಬಹುದು. ಕೈ ಚೆಲ್ಲೋದ್ರಿಂದ ನೀವು ಪೀಕನ್ನ ಕೈ ಚೆಲ್ಲದಂಗೆ, ಅದಕ್ಕೆ ದಯವಿಟ್ಟು ರೈತ ಬಾಂಧವರಿಂದ ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಊರಲ್ಲಿರೋ ಈ ಅನುಭವದ ಬಗ್ಗೆ ನೀವು ಹೇಳ್ರಿ. ರೈತ ಬಾಂಧವರಲ್ಲಿ ಆಲಸ್ಯನ ಯಾಕೆ ಬರುತ್ತೆ, ಇಲ್ಲಿ ಬಂದ ನೀವೇನ್ ಕಲ್ಕೊಳ್ಬೇಕಂತ ಅನ್ಕೊಂತೀರಿ? ಸರ್, ರೈತ ಬಾಂಧವರಲ್ಲಿ ಆಲಸ್ಯ ಯಾಕೆ ಬರ್ತೈತೆ ಅಂದ್ರೆ ಸರ್ ನಾವೆಲ್ಲರಿಗೂ ನಮ್ಮಲ್ಲಿ ಇಂಟೆನ್ಷನ್ ಏನಂತ ಗೊತ್ತೇನೆ ಸರ್, ನಮ್ಮಪ್ಪ ನನ್ನ ಶಾಲೆ ಕಲಿಸ್ಕೊಂಡು ನಾನು ನಮ್ಮ ಮಕ್ಕಳನ್ನ ಶಾಲೆ ಕಲಿಸಬೇಕು, ನೌಕರಿ ಹಿಡಿಸಬೇಕು, IAS ಆಫೀಸರ್ ಮಾಡಿಸಬೇಕು, ಇಂಜಿನಿಯರ್ ಮಾಡಬೇಕು, ಡಾಕ್ಟರ್ ಮಾಡಬೇಕು, ಈ ತಲೆಯಾಗ ಸರ್ ಬರೀ ನಮ್ಮ ದುಡ್ಡಿನ ಕಡೆ ಹೆಚ್ಚು ಒಲವು ಐತಿ, ಬಟ್ ಆರೋಗ್ಯ ಕಡೆ ಒಲವಿಲ್ಲ ನಮ್ದು. ನಾವು ಈಗ ಏನ್ ಮಾಡ್ಬೇಕಾಯ್ತು ಅಂದ್ರೆ ಸರ್ ನಮ್ಮ ಮಕ್ಕಳಿಗೆ ಮೂಲ ಪದ್ಧತಿಯನ್ನು ಕಲಿಸಬೇಕಾಯ್ತು. ಮೂಲ ಪದ್ಧತಿ ಕಲಿಸೋದ್ರಿಂದ ಹುಡುಗರಲ್ಲಿ ರೆಸಿಸ್ಟೆಂಟ್ ಪವರ್ ಬರ್ತದೆ ಸರ್, ರೋಗ ನಿರೋಧಕ ಶಕ್ತಿ ಹೆಚ್ಚಾದಂದ್ರೆ ಹುಡುಗ ಆಕ್ಟಿವಿಟಿ ಇರ್ತಾನು, ಅವ್ ಮುಂದಿನ ಜನ್ಮ ಮುಂದಿನ ಪೀಳಿಗೆ ಅವನ ಮಕ್ಕಳು ಮೊಮ್ಮಕ್ಕಳು ಸರಿಯಾಗಿ ಬದುಕಾಕ ದಾರಿ ಹಾಕೈತಿ. ಬಿನಾ ನಾವು ಏನು ಆಕಸ್ಮಿಕವಾಗಿ ಬಂದು ಸಿಟಿ ಒಳಗಿದ್ದು ಪಿಜಾ ಬರ್ಗರ್ ತಿಂದು ಇದನ್ನೆಲ್ಲ ಮಾಡೋದ್ರಿಂದ ಮುಂದಿನ ಜನರೇಷನ್ ಬೆಳೆಯುವುದು ಬಹಳ ಕಠಿಣ ಸರ್. ಈ ಉದ್ದೇಶನ ಎಲ್ಲ ಯುವಕರಲ್ಲಿ ಹೇಳಕ್ ಇಷ್ಟಪಡ್ತಾನು. ನೀವು ಎಷ್ಟೇ ಇರಲಿ ಜಮೀನು, ನಿಮ್ದು 2 ಎಕರೆ ಇರಲಿ, 3 ಎಕರೆ ಇರಲಿ, ಬೇಡ 1 ಎಕರೆ ಇರಲಿ, ಎಲ್ಲ ಯುವಕರು ಕೃಷಿ ಜೊತೆ ನೀವು ನೌಕರಿ ಮಾಡ್ರಿ, ಕೃಷಿ ಜೊತೆ ನೀವು ಬಿಸ್ನೆಸ್ ಮಾಡ್ರಿ, ಕೃಷಿ ಜೊತೆ ನೀವು ಮಿಂಗಲ್ ಆಗ್ರಿ, ದನಗಳು ಸಾಕ್ರಿ, ಅದರ ಜೋಡಿ ಕುರಿ ಆಡು ಸಾಕಣೆ ಮಾಡ್ರಿ, ಸಾವಯವ ಗೊಬ್ಬರ ತಯಾರು ಮಾಡಕ್ಕೆ ಎರೆಹುಳ ಗೊಬ್ಬರದ ಟ್ರೈನಿಂಗ್ ರೆಕಡ್ ಬರತ್ತವ ಸರ್, ಅದನ್ನು ತಗೋಬೇಕ್ರಿ. ಮತ್ತು ಈ ಹೈನು ಪದಾರ್ಥದಿಂದ ಸರ್ ನಮ್ಮ ಆರೋಗ್ಯ ಇದಾಕತಿ ಸರ್. ನಮ್ಮ ವಾಂದನ ವಿಚಾರ ಸರ್, ಈಗ 85 ವರ್ಷ ಇನ್ನೂ ಒಂದು ಆಳಿನ ಕೆಲಸ ಮಾಡ್ತಾರ್ರಿ. ಈಗ ನನಗೆ 50 ವರ್ಷ ಸರ್, ನನಗೆ ಈಗ ಬಹಳ ಅಡ್ಡಾಡಂತ ಸುಸ್ತಾದಂಗ ಆತ್ರಿ. ಅದಕ್ಕಾಗಿ ಅಂತ ಒಂದು ರೆಸಿಸ್ಟೆಂಟ್ ಪವರ್ ಬರ್ಬೇಕಾದ್ರೆ ಸರ್ ನಾವು ಸಿರಿಧಾನ್ಯ ತಿನ್ಬೇಕು. ಮನ್ಯಾಗನ ಪ್ರಾಡಕ್ಟ್ ಆದಂತ ಹೈನುಗಾರಿಕೆ ಪ್ರಾಡಕ್ಟ್ ನಾವು ಮನ್ಯಾಗ ಮಾಡಿ ತಿನ್ಬೇಕು. ಮಾರ್ಕೆಟ್ನಾಗ ಸಿಗ್ತಾವ ಸರ್, ದುಡ್ಡು ಕೊಟ್ಟರೆ ದುನಿಯಾ ಸಿಗ್ತದೆ, ಬಟ್ ಕಲಬೇರಿಕೆ ಇರ್ತದೆ ಸರ್ ಅದ್ರೊಳಗೆ. ಅದ್ರೊಳಗೆ ಸರಿಯಾದ ಪೋಷಕಾಂಶ ಇರುವುದಿಲ್ಲ ನನ್ನ ಅನಿಸಿಕೆರಿ. ಅದಕ್ಕಾಗಿ ಎಲ್ಲಾರು ಯುವಕರು ಕೃಷಿ ಜೊತೆನ ಬದುಕಬೇಕನ್ನೋದು ಒಂದು ಆಶಯ ಸರ್. ಎಲ್ಲ ನಾವು ಅದನ್ನ ಮಾಡ್ಬೇಕಂತೇಳಿ ನಮ್ಮ ಮಕ್ಕಳಿಗೂ ಅದನ್ನ ಮಾಡಿಸ್ಬೇಕು. ಸಾಲಿ ಕಲಿಸಬಹುದ್ರಿ, ಡಾಕ್ಟರ್ಗೆ ಮಾಡಬಹುದು, ಇನ್ನೇನು ಮಾಡಲ್ರಿ ಅವ್ರು, ಬಟ್ ಒಂದು 4 ಗಂಟೆ ಅವ್ರ ಕೃಷಿ ಮಾಡಕ್ ಅನುಕೂಲ ಇರ್ತದ್ರಿ ಅವ್ರಿಗೆ. ಆ ಟೈಪ್ ಮಾಡ್ಕೊಂಡು ಹೋಗಕ್ ನಮ್ಮ ಮಕ್ಕಳನ್ನ ಪ್ರೇರಣೆ ಮಾಡತ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನಿಡುವಣೆ ಅವರೇ, ನೀವು ಬಹಳ ಸರಿಯಾದ ಮಾತನ್ನು ಹೇಳಿರಿ. ಇವತ್ತು ನಮ್ಮ ರೈತ ಬಾಂಧವರಲ್ಲಿ ಒಂದು ನೀವು ಎತ್ತ ಹೇಳಿದ್ರಿ, ಆಕಳ ಕುರಿ ಸಾಕುವಂತದ್ದು ಅಂದ್ರೆ ಸಮಗ್ರ ಕೃಷಿಯ ಕಲ್ಪನೆ ನಮ್ಗೆ ಇವತ್ತು ಬೇಕಾಗಿದೆ. ಸಮಗ್ರ ಕೃಷಿ ಮಾಡುವಂತಹ ಒಂದು ಸಾಧ್ಯತೆ ಈಗ ನೋಡ್ರಿ, ಕೋಳಿ ಸಾಕಣೆ ಮಾಡ್ಬೇಕು, ಆಮೇಲೆ ಕೃಷಿ ಹೊಂಡ ಇತ್ತು ಅಂದ್ರೆ ಮೀನಿನ ಗೊಬ್ಬರ ಕೂಡ ನಮ್ಮ ಇದಕ್ಕೆ ಬರ್ತದೆ, ಭೂಮಿಗೆ ಬರ್ತದೆ. ಆಮೇಲೆ ಕೋಳಿಗೆ ಬೇಕಾದಂತ ಆಹಾರ ಸಿಗ್ತದೆ, ಕೋಳಿಯ ಗೊಬ್ಬರ ಕೂಡ ನಿಮಗೆ ಹೊಲಕ್ಕೆ ಬರ್ತದೆ. ಆಮೇಲೆ ಕುರಿಗಳು ಅಂದ್ರೆ ಹಿಕ್ಕಿ ಅಂದ್ರೆ ಬಹಳ ಚಲೋ, ಅದು ಕೂಡ ಸಾವಯವ ಗೊಬ್ಬರ ಇರೋದ್ರಿಂದ ಬಹಳ ಶ್ರೀಮಂತವಾಗಿ ಇವತ್ತು ಮಣ್ಣಿನ ಗುಣಮಟ್ಟವನ್ನು ಕಾಪಾಡಿಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಆ ನಿಟ್ಟಿನೊಳಗೆ ನಾವು ವಿಚಾರ ಮಾಡಿದ್ರೆ ನೀವು ಹೇಳಿದ ಮಾತುಗಳು ಸರಿಯದ. ಇವತ್ತು ನೋಡ್ರಿ, ಆರೋಗ್ಯ ಸೊಸೆ ಆಗ್ಯದ. ಯಾಕಂದ್ರೆ ಆರೋಗ್ಯದಲ್ಲಿ ನಾವು ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾ ಇದ್ದೀವಿ. ಯಾಕಂದ್ರೆ ಪೌಷ್ಟಿಕವಾದ ಆಹಾರವನ್ನು ತಗೊಳ್ತಾ ಇಲ್ಲ. ಇವತ್ತು ಪೌಷ್ಟಿಕವಾಗಿ ಆಹಾರ ಇರಬೇಕು ಅಂದ್ರೆ ನದಾಫರ್ ಹೇಳ್ತಾ ಇದ್ರು, 30 ದಿವಸಗಳಲ್ಲಿ ಬೆಳೆಯುವ ತರಕಾರಿಯನ್ನು 15 ದಿವಸದಲ್ಲಿ ಬೆಳೆದ್ರೆ ಅದು ಅಂದ್ರೆ ರಾಸಾಯನಿಕ ಉಪಯೋಗ ಮಾಡಿ ರಾಸಾಯನಿಕ ಯುಕ್ತವಾಗಿರ್ತದ. ಹೀಗಾಗಿ ಅದು ತಿನ್ಲಿಕ್ಕೆ ಯೋಗ್ಯವಾಗಿರುವುದಿಲ್ಲ. ನೀವು ಬೇರೆ ಪ್ರದೇಶಕ್ಕೆ ನೀವು ಹಣ್ಣುಗಳನ್ನು ಕಳಿಸ್ರಿ, ಈ ತರ ರಾಸಾಯನಿಕ ಯುಕ್ತವಾಗಿದ್ರೆ ಅವ್ನು ಟೆಸ್ಟ್ ಮಾಡಿ ವಾಪಸ್ ಕಳಿಸ್ಬಿಡ್ತಾರ. ಅದು ಬಹಳ ಮುಖ್ಯ. ನಮ್ಮ ಒಂದು ಆರೋಗ್ಯವನ್ನು ಅನುಲಕ್ಷಿಸಿ ನಾವು ನಮ್ಮ ಕೆಲಸ ಮಾಡಿಕೊಳ್ಳೋದು ಬಹಳ ಅಗತ್ಯ ಅದ. ಮುಖ್ಯವಾಗಿ ನಮ್ಮ ಜೊತೆಗೆ ಮಾಲಿಂಗೇಶ್ವರ ಅವರು ಇದ್ದಾರೆ, ಕೃಷಿ ಬೆಳಕ್ ಬಂದಿದ್ದಾರೆ. ಫಸ್ಟ್ ಟೈಮ್ ಕೃಷಿ ಬೆಳಕ್ ಬಂದಿದ್ದಾರೆ ಮಾಲಿಂಗೇಶ್ವರ ಅವರೇ. ಈ ಕೃಷಿ ಬೆಳಕ್ ಬಂದಿರಲ್ಲ, ಏನು ನಿಮಗೆ ಏನೇನು ಇಲ್ಲೆಲ್ಲ ಮಳೆಗಳನ್ನ ನೋಡ್ತಾ ಇದ್ದೀರಿ? ಆಮೇಲೆ ಒಂದು ಅಲ್ಲಿ ಕಾರ್ಯಕ್ರಮಗಳಿದೆ ರೈತರಿಂದ ರೈತರಿಗೆ ಕಾರ್ಯಕ್ರಮ ರೈತ ಅಭಿವೃದ್ಧಿ ಕೇಂದ್ರದೊಳಗೆ ನಡೀತಾ ಇದೆ ಅಂದ್ರೆ ಒಟ್ಟಾರೆ ಕೃಷಿ ವಿಶ್ವವಿದ್ಯಾಲಯದ ವಾತಾವರಣ ನಿಮ್ಗೆ ಹೆಂಗ್ ಹಿಡಿಸಿದೆ ಹೇಳ್ರಿ? ಆಕ್ಚುಲಿ ನಾವು ನಮ್ಗೆಲ್ಲರೂ ಕೃಷಿ ಮಿತ್ರ ಸರ್ ಅವ್ರ. ನಾವು ಕೃಷಿ ಬಗ್ಗೆ ನಮ್ಗ ಐಡಿಯಾ ಇಲ್ಲ ಸರ್. ಏನು ಫಸ್ಟ್ ಟೈಮ್ ಕೃಷಿ ಮೇಳದೊಳಗೆ ಏನೇನು ಇರ್ತೈತಿ, ಯಾವ ಮಳಿಗೆ ಇರ್ತಾವು. ಅದ್ರೊಳಗೆ ಈ ಸಲದ ಕೃಷಿ ಮೇಳದ ಉದ್ದೇಶ ಪೌಷ್ಟಿಕ ಆಹಾರ ಬಗ್ಗೆ. ಪೌಷ್ಟಿಕ ಆಹಾರ ಈಗ ಎಲ್ಲಾರ್ಗು ಅಗತ್ಯ ಬಾಳ ಐತಿ. ಅಂದ್ರೆ ಮಕ್ಕಳ ಬೆಳವಣಿಗೆ ಆಗಲಿ, ಮಹಿಳೆಯರ ಬೆಳವಣಿಗೆಗೆ, ಒಂದು ಮಗು ಬೆಳಕತ್ತಂದ್ರೆ ಪೌಷ್ಟಿಕ ಆಹಾರ ಬಹಳ ಮುಖ್ಯ. ಈಗ ರೋಗ ನಿರೋಧಕ ಶಕ್ತಿ ಬರಬೇಕಂದ್ರ ಪೌಷ್ಟಿಕ ಆಹಾರ ಬಹಳ ಪಾತ್ರ ವಹಿಸ್ತದೆ. ಈಗ ಎಲ್ಲಾ ರೋಗಗಳು ಬರಬೇಕಾದಂತ ಅಂದ್ರೆ ಪೌಷ್ಟಿಕ ಆಹಾರ ಕೊರತೆನ ಕಾರಣ. ಎಕ್ಸಾಂಪಲ್ ತೋರ್ಸರ ಈಗ HB ಅನಿಮಿಯಾ. ಅನಿಮಿಯಾ ಬರಬೇಕಂದ್ರೆ ಕಬ್ಬಿನಾಂಶ ಕೊರತೆಯಿಂದ ಅನಿಮಿಯಾ ಬರ್ತದೆ. ಹೀಗಾಗಿ ಈ ಪೌಷ್ಟಿಕ ಆಹಾರಗಳ ಬಗ್ಗೆ, ಸಿರಿಧಾನ್ಯಗಳ ಬಗ್ಗೆ ಈ ಮೇಳದಲ್ಲಿ ಬಹಳ ಚೆನ್ನಾಗಿ ವಿವರಿಸಿದಾರ. ಮಳಿಗೆಗಳನ್ನು ಬಹಳ ಇಟ್ಟಿದಾರ. ಹೀಗಾಗಿ ಇದು ಬಹಳ ಎಲ್ಲರಿಗೂ ಬಹಳ ಅನುಕೂಲ ಆಗಿದೆ. ಎಷ್ಟು ಮಳಿಗೆಗಳನ್ನು ನೋಡಿದ್ರಿ, ಏನೇನು ನೋಡಬಹುದ್ರಿ? ಈಗ ಸುಮಾರು ನಾವು ಒಂದು 100 ಮೇಲೆ ಮಳಿಗೆ ನೋಡಿದ್ವಿ. ಅವು ಬೀಜಗಳ ಬಗ್ಗೆ ಇದ್ವು ಸರ್. ಆಮೇಲೆ ಅವು ವಿಧ ವಿಧವಾದ ಹಣ್ಣಿನ ಗಿಡಗಳ ಬಗ್ಗೆ ಇದ್ವು ರೀ. ಹಣ್ಣಿನ ಸಸಿಗಳು, ಆಮೇಲೆ ಕಾಯಿಪಲ್ಲೆ ಬೀಜಗಳ ಬಗ್ಗೆ, ಆಮೇಲೆ ಕೃಷಿ ಯಂತ್ರೋಪಕರಣಗಳ ಬಗ್ಗೆ, ಸಣ್ಣ ಸಣ್ಣ ಯಂತ್ರೋಪಕರಣಗಳು, ಆಮೇಲೆ ಅವು ಸಣ್ಣ ಅವೇ ಕೃಷಿಗೆ ಏನೇನು ಉಪಕರಣಗಳು ಯೂಸ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಸ್ವಲ್ಪ ಬೇಸಿಕ್ ನಾಲೆಜ್ ತಗೊಂಡ್ ಬಂದ್ವಿ ಸರ್. ನಿಮ್ಗೆ ಆನಂದ ಆಗ್ತಾ ಇದೆ? ಎಷ್ಟು ದಿವಸ ಇರ್ತೀರಿ? ಇಲ್ಲ, ಇವತ್ತು ಸಂಜೆ ಹೋಗ್ತೀವಿ ಸರ್. ಅಡ್ಡಿಲ್ಲ, ಶುಭವಾಗ್ಲಿ. ನಿಡುವಿನವ್ರೆ ನೋಡ್ರಿ, ಕಬ್ಬು ಬೆಳಿತೀರಿ ಮತ್ತೆ ಅರಿಶಿನ ಬೆಳಿತೀರಿ ಅಂತ ಹೇಳ್ತೀರಿ. ನಿಮ್ಮ ಹಿರಿಯರು ಹೆಂಗ್ ಬೆಳಿತಿದ್ರು ಅರಿಶಿನ ಮತ್ತು ಕಬ್ಬನ್ನ? ಹೆಂಗ ನಿಮ್ಮ ಕಬ್ಬಿನ ಇಳುವರಿ ಈಗ ಜಾಸ್ತಿ ಆಗಿದೆ? ಹೇಗೆ ನಿಮ್ಗೆ ಅರಿಶಿನ ಅದರ ಮಹತ್ವ, ಅದರ ಔಷಧಿಯ ಗುಣದ ಮಹತ್ವ ನಿಮ್ಗೆ ಗೊತ್ತಾಗಿ ಅದನ್ನು ಕೂಡ ಬೆಳಿತಾ ಇದ್ದೀರಿ, ಆ ಒಂದು ಕೃಷಿಯ ಬಗ್ಗೆ ವಿಸ್ತೃತವಾದ ಮಾಹಿತಿ ಮಾಡ್ಕೊಡ್ಬೋದಾ ನಿಡುವಿನವ್ರೆ? ಈ ಹಿರಿಯರ ಬೆಳೆಯುವ ಪದ್ಧತಿ ಹೆಂಗಿತ್ತು ಸರ್? ಮನ್ಯಾಗ ದನಗಳು ಸಾಕಾಣಿದ್ರಿ. ದನಗಳ ಗೊಬ್ಬರ ಎಷ್ಟ್ ಬೇಕಾದ್ರೆ ಸಫಿಶಿಯಂಟ್ ಹೊಲಕ್ಕೆ ಹಾಕ್ತಿದ್ರಿ ಅವ್ರ, ಮತ್ತು ಈ ರಾಸಾಯನಿಕ ಅನ್ನೋದು ಸಿಂಪರಣೆ ಎಲ್ಲಿಯೂ ಅವ್ರು ಗೊತ್ತೇ ಇದ್ರಿಲ್ಲ ಸರ್. ಮತ್ತೆ ಎತ್ತುಗಳಿಂದ ಮೊದಲ 4-5 ಸರ ಅವರು ಭೂಮಿಯನ್ನು ಉಳುಮೆ ಮಾಡ್ತಾರೆ ಸರ್. ಅವಾಗ ಬಿಸಿಲಿಗೆ ಭೂಮಿಯನ್ನ ಬಿಟ್ಟು ಬಿಸಿಲು ಕಾಯಿಸಿ ಅವ್ರು ಕಬ್ಬು ಹಚ್ಚಲಿ ಅಥವಾ ಅರಿಶಿನ ಮಾಡಲಿ, ಅದು ಇಳುವರಿ ಸ್ಟ್ಯಾಂಡರ್ಡ್ ಆಗಿ ಬರ್ತದೆ ಸರ್. ಈಗೇನಾಗಿ ಸರ್, ನಾವು ಕಬ್ಬು 8-9 ಕಬ್ಬು ಕಟಾವು ಮಾಡಿದವನು, ಅದನ್ನ ರೊಟ್ಟು ರೊಡದವನು, ಅದ್ರ ಗೊಂಜಾಳ ಹಾಕ್ತೀವಿ. ಗೊಂಜಾಳ ಹಿಂಗ ತೆಗೆದ್ರೊಳಗ ಅದನ್ನ ಅರಿಶಿನ ತತಿ ಬಂದಿರ್ತೀರಿ, ಅರಿಶಿನ ಹಚ್ತೀರಿ. ಅರಿಶಿನ ತಗೊಂಡವನ ಮತ್ತೆ ಕಬ್ಬು ಸ್ಟಾರ್ಟ್ ರೀ. ಆ ಭೂಮಿಗೆ ನಾವು ಬಿಡುವನ ಕೊಡಕ್ತಾ ಇರಲ್ಲ ಸರ್. ಒಂದ್ 2 ಅದನ್ನ ಬಿಸಿಲು ಕಾಯಿಸಿದ್ರೆ ಅದ್ರ ಫಲವತ್ತತೆ ಹೆಚ್ಚಾಕೈತಿ ಅನ್ನೋದು ನಮ್ಮ ಮುತ್ತಾಜರ ಹಿರಿಯರದೆಲ್ಲ ಚೌಕ ಹೇಳುದು ಒಂದು ಇದೈತಿ ಸರ್. ಬಟ್ ನಾವು ಯಾರು ಅದಕ್ಕೆ ಆಸ್ಪದ ಕೊಡತ್ತಿಲ್ಲ. ನಮಗೆ ಏನ್ ಬೇಕಾಗಿ ಸರ್, ಒಟ್ಟು ಇಳುವರಿ ಮ್ಯಾಗ ಇಳುವರಿ, ಇಳುವರಿ ಮ್ಯಾಗ ಇಳುವರಿ, ದುಡ್ಡು ದುಡ್ಡು ದುಡ್ಡು. ಜನ ದುಡ್ಡಿನ ಬೆನ್ನ ಐತಿ. ಹೆಂಗಾಗ್ಯಾರಂದ್ರೆ ಸರ್, ನಾವು ಫಾರ್ಮಸಿಸ್ಟ್ ಆಗಿ ಒಂದು ಜೋಕ್ ಮುಖಾಂತರ ಹೇಳ್ಬೇಕು ಇದನ್ನ. ಫಸ್ಟ್ 2002 ಮೆಡಿಕಲ್ ಸ್ಟೋರ್ ತೆಗೆದವ, ಅವಾಗ ಎಷ್ಟೋ ಮಂದಿ ಹೆಲ್ದಿ ಇದ್ರು. ಈಗಿನ ಪರಿಸ್ಥಿತಿ ಹೆಂಗಾಗಿತ್ತು ಅಂದ್ರೆ ಸರ್, ಮುಂಜಾನೆ ಅವಾಗ ಪಿತ್ತಿನ ಗುಳಿ ತೋಲಿಲ್ಲಂದ್ರೆ ಹೊಟ್ಟೆ ಉರಿಯಾಕ್ ಸ್ಟಾರ್ಟ್ ಆಕೈತ್ರಿ. ಹೊಳ್ಳಿ ಊಟ ಮಾಡ್ತಾನೆ ಸರ್, ಹೊಟ್ಟೆ ಫುಲ್ ರಿಕ್ ಆದಂಗ ಆಕೈತಿ, ಡೈಜೆಷನ್ ಗುಳಿಗೆ ಬೇಕಂತಾನ್ರಿ. ಹೊಳ್ಳಿ ಡೈಜೆಷನ್ ಗುಳಿಗೆ ತಗೊಂಡ ಮೇಲೆ ಅವಾಗ ರಾತ್ರಿ ನಿದ್ದೆ ಬರಂಗಿಲ್ಲ ಸರ್, ನಿದ್ದೆ ಗುಳಿಗೆ ಕೊಡತ್ ಬರ್ತಾನ್ರಿ. ಇನ್ನು ನಿದ್ದೆ ಗುಳಿಗೆ ತಗೋತಾನ್ರಿ ಸರ್, ಮುಂಜಾನೆ ಅವಾಗ ಮೋಷನ್ ಕ್ಲಿಯರ್ ಆಗಂಗಿಲ್ಲ, ಮೋಷನ್ ಕ್ಲಿಯರ್ ಆಗಿ ಗುಳಿಗೆ ಕೊಡತಾನ್ರಿ. ಎಷ್ಟು ಗುಳಿಗೆ ಮ್ಯಾಗ ಡಿಪೆಂಡ್ ಆಗ್ಯಾನ ನೋಡ್ರಿ ಸರ್. ಯಾಕಂದ್ರೆ ನಾವು ಫಾರ್ಮಾಸಿಸ್ಟ್ ಆಗಿ ನಾನು ಅಲ್ಲಿ ಗುಳಿಗೆ ಕೇಳಕ್ ಬರ್ತಾರ ಅಂದ್ಕೊಂಡು ಇದನ್ನ ನಿಮ್ ಜೋಡಿ ಹಂಚ್ಕೊಳತ್ತೇನೆ ಸರ್. ಬಟ್ ಯಾರ ಮ್ಯಾಗ ಬ್ಲೇಮ್ ಮಾಡತ್ತಿಲ್ಲ, ಬಟ್ ನಮ್ಮ ಆರೋಗ್ಯ ಎಲ್ಲಿ ಹೋಗೈತಿ ನೋಡು, ನಾವೆಲ್ಲರೂ ವಿಚಾರ ಮಾಡ್ಬೇಕು ಸರ್. ದುಡ್ಡು ಈ ಆಸ್ತಿ ನಮ್ಮ ಅವಶ್ಯಕತೆ ಯಾವುದು ಹೆಚ್ಚಿನದಲ್ಲ ಅಂತ ಹೇಳಕ್ ಇಷ್ಟಪಡ್ತಾನು. ಇನ್ನು ಏನೋ ಆಗೈತಿ ನಮ್ಮ ಪೀಳಿಗೆ 45-50 ವರ್ಷನವ್ರಿಗೆ ಏನೋ ಆಗೈತ್ರಿ. ಬಟ್ ಮುಂದಿನವ್ರು ನಾವು ಹೆಂಗೆ ತಗೋಬೇಕು, ಮುಂದಿನವ್ರನ್ನ ಹೆಂಗೆ ಬೆಳೆಸಬೇಕು, ನಮ್ಮ ಜನರೇಷನ್ ಉಳಿದ್ರನ್ನ ದೇಶ ಉಳಿಯಕ್ಕೆ ಸಾಧ್ಯ ಸರ್. ಯುವಕರು ಬಲಿಷ್ಠ ಉಳಿಬೇಕು ಅಂದ್ರೆ ನಾವು ಸಾವಯವ ಕೃಷಿ ಜೊತೆ ನಮ್ಮ ರೆಸಿಸ್ಟೆಂಟ್ ಪವರ್ ಮತ್ತು ಇನ್ನೊಂದು ಸರ್ ನಮ್ಮ ವೇ ಆಫ್ ಥಿಂಕಿಂಗ್ ಅನ್ನು ಬದಲಾವಣೆ ಮಾಡ್ಕೋಬೇಕೈತಿ. ನಾವು ಪಾಶ್ಚಾತ್ಯಗಳ ಜೋಡಿ ಕೂಡಿ ಅವ್ರ ಕಲ್ಚರ್ ಬೆಳೆಸ್ಕೋಬೇಕು, ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅದೇನು ಬೇಡ ಸರ್. ನಮ್ಮ ಭಾರತೀಯ ಬದ್ಧತೆ ಬೆಳೆಸ್ಕೊಂಡು ನಾವು ಸುಖವಾಗಿ ಇದ್ದಿದ್ರೊಳಗೆ ಸರ್, ಒಂದು 10 ಇರಲಿ 2 ಇರಲಿ, ನನಗೆ 1,00,000 ಪಗಾರ ಇರಲಿ, 50,000 ಇರಲಿ, ಇದ್ದಿದ್ರೊಳಗೆ ಖುಷಿಯಿಂದ ಬದುಕಿದ್ರೆ ಅದ ಸ್ವಾರ್ಥಕ ಜೀವನ ಅಂತ ಹೇಳಿ ನನಗೆ ಅನಿಸಿ. ನಿಡುವಣ್ಣವರು ಬಹಳ ಅತ್ಯುತ್ತಮವಾಗಿ ಹೇಳಿದ್ರಿ. ಇವತ್ತು ಮುಖ್ಯವಾಗಿ ಅಂತಂದ್ರೆ ನಮ್ಮ ರೈತ ಬಾಂಧವರು ಒಂದು ಬಿಸಿನೆಸ್ ಮನೆಗೆ ಸಿಂಕ್ ಮಾಡ್ಬೇಕು ಅಂದ್ರೆ ವಿಚಾರ ಮಾಡ್ಬೇಕು. ಒಬ್ಬ ಉದ್ಯಮಿಯಾಗಿ, ಯಾಕಂದ್ರೆ ತಾವು ಬೆಳೆದ ಬೆಳೆಯನ್ನ ಎಷ್ಟೋ ಜನ ಏನ್ ಮಾಡ್ತಾರೆ, ಅವರು ಮಧ್ಯವರ್ತಿಗಳ ಕಡೆ ಕೊಟ್ಬಿಡ್ತಾರೆ. ಅವ್ರ ಕಡೆಯಿಂದ ಸಣ್ಣ ಸಣ್ಣ ರೈತರಂತೂ ಅವ್ರ ಕಡೆಯಿಂದ ಸಾಲ ಮಾಡ್ಕೊಂಡ್ ಬರ್ತಾರೆ. ಅವ್ರು 3-4 ಬಡ್ಡಿ ಹಾಕ್ತಾರ. ಅವ್ರು ಬಡ್ಡಿ ಹಾಕಿ ಪೀಕ್ ಬಂದ್ಮೇಲೆ ಕೊಡಿರಿ ಅಂತಂತಾರ. ಆಮೇಲೆ ಎಲ್ಲ ಈ ಇಳುವರಿ ಬಂದ್ಮೇಲೆ ಮಾರಿದ ಮೇಲೆ ಅವ್ರಿಗೆ ಮನೆಗೆ ತಗೊಂಡು ಹೋಗ್ಲಿಕ್ಕೆ ದುಡ್ಡು ಉಳಿದಿರೋದಿಲ್ಲ, ಯಾಕಂದ್ರೆ ಈ ಬಡ್ಡಿ ಬೇರೆ ಇರ್ತದೆ. ಹೀಗಾಗಿ ನಾವು ಈ ಮಧ್ಯವರ್ತಿಗಳ ಹಾವಳಿಯಿಂದ ನಾವು ವಿಮುಕ್ತರಾಗಬೇಕು. ಮುಖ್ಯವಾಗಿ ಮಾರಾಟದ ಕಲೆಯನ್ನು ನಾವು ಕಲಿಬೇಕು. ಮಾರಾಟ ಮಂಡಳಿ APMC ಮಾರುಕಟ್ಟೆ ಏನಿದೆ ಅಲ್ಲ, ಅದರ ಒಂದು ನಿಯಮಗಳನ್ನ ನಾವು ಸರಿಯಾಗಿ ಅನ್ಲಿಕ್ಕೆ. ಒಂದು ಕೆಲವೊಬ್ರು ಏನ್ ಮಾಡ್ತಾರೆ, ಅವ್ರು ಟೆಂಡರ್ ಹಾಕ್ತಾರೆ, ಅವ್ರು ಟೆಂಡರ್ಗೆ ಸರಿ ಬಂದಿಲ್ಲ ಅಂದ್ಕೊಂಡು ಜೀರೋದಾಗ ಮಾರಿ ಹೋಗ್ಬಿಡ್ತಾರೆ. ಹಂಗ್ ಮಾಡಬಾರ್ದು, ಕಾಯಿರಿ ಒಂದ್ ಸ್ವಲ್ಪ. ಈಗ ಸಾಕಷ್ಟು ರೈತ ಅಭಿವೃದ್ಧಿ ಕೇಂದ್ರಗಳಿದೆ, ರೈತ ಉತ್ಪಾದನಾ ಕೇಂದ್ರಗಳಿದೆ, ತಾವೇ ನಿಮ್ದೇ ಒಂದು ಸಂಘ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಮಾಡ್ಕೊಂಡು ಒಂದೇ ವರ್ತನೆ ಮಾಡೋದು, ನೀವು ಬೆಳೆದ ಬೆಳೆ ಯುಕ್ತವಾಗಿ ಮಾರಾಟ ಆಗ್ಬೇಕು ಅನ್ನೋದನ್ನು ಬಹಳ ಅನ್ಲಕ್ಷಿಸಬೇಕು. ಆ ನಿಟ್ಟಿನೊಳಗ ನದಾಫೋರೆ, ನೀವು ಏನ್ ಕೃಷಿ ಮಾಡ್ತಾ ಇದ್ದೀರಿ, ಮತ್ತೆ ಜೊತೆಗೆ ಹೇಗೆ ಈ ರೀತಿ ರೈತ ಬಾಂಧವರಿಗೆ ಒಂದಿಷ್ಟು ಮಾಹಿತಿ ನೀಡೋ ಕೆಲಸ ಆಗ್ಬೇಕಲ್ಲ? ಯಾಕಂದ್ರೆ ರೈತರು ಇವತ್ತು ಸಾಕ್ಷರ ಇಲ್ಲ. ಅವ್ರಿಗೆ ಏನಾಗಿದೆ, ಹೆಂಗಾರ ಒಟ್ಟು ಮಾರಾಟ ಆದ್ರೆ ಸಾಕಪ್ಪ, ಒಟ್ಟು ಹೆಂಗ ಪೀಕ್ ಹಂಗ ಉಳಿದ್ರೆ ಮತ್ತೆ ಮಳೆ ಇದಾಗ ಹಾಳಾಗ್ತದೆ, ನಮ್ಗೆ ಅದನ್ನ ನಾವು ಉಗ್ರಾಣದಲ್ಲಿ ಇಡ್ಲಿಕ್ಕೆ ಆಗುದಿಲ್ಲ, ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿ ಆಲಸ್ಯ ಮಾಡ್ಕೋತಾರೆ. ಅದಕ್ಕೆ ರೈತ ಬಾಂಧವರು ಹೇಗೆ ಒಂದು ಬಹಳ ವಿಚಾರವಂತರಾಗಿ ರೈತ ಉತ್ಪಾದಕ ಕಂಪನಿಗಳ ಜೊತೆಗೆ ಮಿಲಾಪ್ ಮಾಡಬೇಕು? ಮದಾ ಫೋರೆ, ನೀವೇನ್ ಮಾಡ್ತಾ ಇದ್ದೀರಿ? ನಾನು ಮೂಲತಃ ಸರ್ಕಾರಿ ನೌಕರಸ್ಥ, ಸೊ ಹೀಗಾಗಿ ಕೃಷಿನೂ ಕೂಡ ಮಾಡ್ತಾ ಇದ್ದೀನಿ. ನಮ್ಮ ಏರಿಯಾದಲ್ಲಿ ನಾವು ಕಬ್ಬು ಮತ್ತೆ ಆಮೇಲೆ ಹುಳ್ಳಿ ಆಮೇಲೆ ಹೆಸರು ಆಮೇಲೆ ಈ ತರ ಬೆಳೆಗಳನ್ನ ಬೆಳಿತೀವಿ ನಾವು. ರೈತರಿಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ದಲ್ಲಾಳಿಗಳನ್ನು ಹುಡ್ಕೊಂಡು ಹೋಗಬಾರ್ದು. ದಲ್ಲಾಳಿಗಳು ಇರೋದ್ರಿಂದ ಏನಾಗಿದೆ ಅಂತಂದ್ರೆ, ರೈತನಿಗೆ ಲಾಭ ಆಗ್ತಾ ಇಲ್ಲ. ಇವತ್ತಿನ ದಿನ ರೈತರಿಗೆ ಯಾಕೆ ಲಾಭ ಆಗ್ತಿಲ್ಲ ಅಂತಂದ್ರೆ, ದಲ್ಲಾಳಿಗಳ ಮೇಲೆ ಇವರು ಡಿಪೆಂಡ್ ಆಗಿದ್ದಾರೆ. ಸೊ ಹೀಗಾಗಿ ದಲ್ಲಾಳಿಗಳನ್ನ ಬಿಟ್ಟು ಇವರು ತಾವು ರೈತಕಿಯಲ್ಲಿ ಜಾಸ್ತಿ ಲಾಭವನ್ನು ಪಡಿಬೇಕಾದ್ರೆ ಏನಾಗಬೇಕಾಗಿತ್ತಂದ್ರೆ, ಬೈ ಪ್ರಾಡಕ್ಟ್ಗಳನ್ನ ಮಾಡತಕ್ಕಂಥ ಕಲಿಯವರಲ್ಲಿ ಬರಬೇಕು. ಬೆಳೆದಂತ ಬೆಳೆಯನ್ನ ಇವರು ಏನ್ ಮಾಡಬೇಕು ಅಂದ್ರೆ, ಸಂಸ್ಕರಣೆಯನ್ನ ಮಾಡ್ಕೊಂಡು ಇಟ್ಕೊಂಡು ಅದನ್ನ ಬಂದಿರತಕ್ಕಂಥ ರೇಟ್ಗೆ ಅದನ್ನ ನಾವು ದಲ್ಲಾಳಿಗಳಿಗೆ ಕೊಡಬಾರದು. ಸ್ವಲ್ಪ ವೇಟ್ ಮಾಡಬೇಕು. ವೇಟ್ ಮಾಡಿ ಏನಾಗಬೇಕಾಗಿದೆ ಅಂತಂದ್ರೆ, ಇವತ್ತಿನ ದಿನ ಇನ್ನೊಂದು ಹೇಳ್ತೀನಿ ಯಾಕೆ ಈ ರೈತರಲ್ಲಿ ಲಾಸ್ ಆಗತ್ತೆ ಅಂತಂದ್ರೆ, ಇವತ್ತಿನ ದಿನ ರಾಸಾಯನಿಕ ಕೃಷಿಯನ್ನ ಮಾಡೋದ್ರಿಂದ ಇವರಿಗೆ ಲಾಭ ಕಂಡು ಬರ್ತಾ ಇಲ್ಲ. ನೈಸರ್ಗಿಕ ಕೃಷಿಯನ್ನು ಮಾಡ್ರಿ. ನೀವು ಕೃಷಿ ಒಳಗಡೆ ಈ ನಾ ಎಲ್ಲ ರೈತರಿಗೆ ಹೇಳೋದೇನಂತಂದ್ರೆ, ಮನೆಯಲ್ಲಿ ದನ ಇಲ್ಲ ಅಂದ್ರೆ ಕೃಷಿ ಇಲ್ಲ. ಈ ದನ ಇದ್ರೆ ನೀವು ನೈಸರ್ಗಿಕ ಕೃಷಿ ಮಾಡ್ಲಿಕ್ಕೆ ಸಾಧ್ಯದ, ಅದರಲ್ಲಿ ಲಾಭ ಬರ್ಲಿಕ್ಕೆ ಸಾಧ್ಯದ. ಈ ರೈತರು ನೀವು ಉದ್ದಾರ ಆಗ್ಬೇಕಂತಂದ್ರೆ, ಈಗ ಎರಡು ದನ ಕಟ್ಟಿದ್ರೆ ಅಂದ್ರೆ ಏನಾಗ್ತದೆ, ಮನೆಯೊಳಗೆ ಹಾಲನ್ನ ನೀವು ಇದಕ್ಕೆ ಕೊಡಬಹುದು, ಹಾಲು ಉತ್ಪಾದನಾ ಘಟಕ ಕೊಡಬಹುದು. ಅದರಿಂದ ಬೈ ಪ್ರಾಡಕ್ಟ್ ಗಳನ್ನ ಮಾಡುವಂತ ಕೆಲಸವನ್ನು ಮಾಡ್ರಿ. ಇವತ್ತಿನ ದಿನ ತುಪ್ಪ ಮಾಡಬಹುದು, ನೀವು ಮೊಸರು ಮಾಡಬಹುದು, ಇಂಥ ಬೇರೆ ಬೇರೆ ಬೈ ಪ್ರಾಡಕ್ಟ್ ಗಳನ್ನ ಮಾಡೋದ್ರಿಂದ ನಿಮ್ಗೆ ಅದರಲ್ಲಿ ಲಾಭ ಸಿಗ್ತದೆ. ಸೊ ಆಮೇಲೆ ಏನಾಗ್ತದೆ, ಅದರಿಂದ ಬರೀ ಇದು ಬೈ ಪ್ರಾಡಕ್ಟ್ ಗಳನ್ನ ಮಾಡೋದ್ರಿಂದ ಆಮೇಲೆ ಮಾರೋದ್ರಿಂದ ಏನ್ ಲಾಭ ಇಲ್ಲ, ಅದಕ್ಕಿಂತ ಹೆಚ್ಚಿನ ಲಾಭ ಏನದ ಅಂತಂದ್ರೆ, ಅದರಿಂದ ಬರ್ತಕ್ಕಂಥ ಗೊಬ್ಬರ ಬಹಳ ಉತ್ತಮವಾಗಿರ್ತಕ್ಕಂಥ. ಯಾಕಂದ್ರೆ ನಮ್ಮ ಹೊಲನ್ನು ಬಹಳ ಫಲವತ್ತತೆಯನ್ನು ಮಾಡತಕ್ಕಂಥ ಕೆಲಸ ಮಾತ್ರ ಅದು ದನಗಳ ಗೊಬ್ಬರದಿಂದ ಆಗ್ತಕ್ಕಂಥದ್ದು. ಎರೆಹುಳ ಗೊಬ್ಬರ ಮಾಡೋದೇನು ದೊಡ್ಡದ ಚಾಲೆಂಜಿಂಗ್ ಅಲ್ರಿ. ಇವತ್ತಿನ ದಿನ ಎರೆಹುಳ ಗೊಬ್ಬರಗಳನ್ನು ಮಾಡೋದಕ್ಕೆ ನಿಮಗೆ ಬರೀ ಯೂಟ್ಯೂಬ್ ನೋಡ್ರಿ ಗೊತ್ತಾಗ್ತದೆ. ಬೇಕಾದಷ್ಟು ಯೂಟ್ಯೂಬ್ ಒಳಗೆ ನೀವು ಎರೆಹುಳ ಗೊಬ್ಬರ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಹೇಳತ್ತಾರೆ. ಸೊ ಅದನ್ನ ನೀವು ಎರಡು ದನ ಕಟ್ಟಿದ್ರಿ ಅಂತಂದ್ರೆ, ನಿಮ್ಮ 2 ಎಕರೆ ಹೊಲ ಇತ್ತು ಅಂತಂದ್ರೆ, ಆ 2 ಎಕರೆ ಹೊಲದೊಳಗೆ ನೀವು ನೈಸರ್ಗಿಕ ಕೃಷಿಯನ್ನ ಮಾಡ್ರಿ. ನೈಸರ್ಗಿಕ ಕೃಷಿಯನ್ನ ಮಾಡಿದ ಮೇಲೆ ನೀವು ಏನ್ ಬೇಕಾದ್ ಮಾಡಬಹುದು. ಆದ್ರೆ ಇಲ್ಲಿ ರೈತರಿಗೆ ಲಾಭ ಆಗ್ಬೇಕಂತಂದ್ರೆ ಇನ್ನೊಂದು ಏನ್ ಮಾಡ್ಬೇಕು ಅಂದ್ರೆ, ಮಿಶ್ರ ಬೆಳೆ ಒಳಗೆ ಹೋಗ್ಬೇಕು. ಒಂದೇ ಬೆಳೆಯನ್ನು ಮಾಡಬಾರ್ದು ರೈತ. ಇವತ್ತಿನಿಂದ ಲಾಭ ಗಳಿಸಬೇಕು ಅಂತಂತಿದ್ರೆ ಮಿಶ್ರ ಬೆಳೆ ಒಳಗೆ ಹೋಗ್ಬೇಕು. ಮಿಶ್ರ ಬೆಳೆಯನ್ನು ಮಾಡಬೇಕು, ಕೆಲವೊಂದಷ್ಟು ಕೈಪಲ್ಯ ಮಾಡ್ರಿ, ಕೆಲವೊಂದಷ್ಟು ಕಾಳುಗಳನ್ನು ಬೆಳೀರಿ, ಕೆಲವೊಂದಷ್ಟು ಕಬ್ಬು ಬೆಳೀರಿ. ಇರ್ತಕ್ಕಂಥ ಎಲ್ಲಾ ಹೊಲನು ನೀವು ಒಂದೇ ಬೆಳೆಗೆ ಮೀಸಲಿಟ್ರಿ ಅಂತಂದ್ರೆ, ಇವತ್ತಿನ ಕಬ್ಬು ಬೆಳೆಯತ್ತ ರೈತರಿಲ್ಲ. ರೈತರೆಲ್ಲ ಕಬ್ಬು ಬೆಳೆದ್ರೆ ಏನಾತ್ರಿ, ಹೊಲ ಕೆಲಸ ಇಲ್ಲ ಅವ್ರಿಗೆ ರೈತರಿಗೆ. ಒಂದ್ ಸಲ ಏನ್ ಮಾಡಿಬಿಡ್ತಾರೆ, ನಾಟಿ ಮಾಡಿ ಬಂದ್ಬಿಟ್ರೆ ಅಂದ್ರೆ ಒಂದ್ ವರ್ಷ ಕೆಲಸ ಇಲ್ಲ. ರಾಸಾಯನಿಕಗಳನ್ನ ಇವರು ರಾಸಾಯನಿಕ ಅಂಗಡಿ ಹೋಗಿ ನಿಲ್ತಾರು, ಎಟ್ ರೊಕ್ಕಿದಕ್ಕ ಎಟ್ ಹೊಡಿಬೇಕು, ಇದ ಒಂದು ಮಾತೈತ್ರಿ. ಅದಕ್ಕೆ ಏನಾಗತೈತಿ ಏನಿಲ್ಲ, ಈ ನಮ್ಮ ಭೂಮಿ ಒಳಗೆ ನಮ್ಮ ಭೂಮಿ ಫಲವತ್ತೈತೋ ಇಲ್ಲೋ ಅನ್ನೋದು ಏನೂ ಗೊತ್ತಿಲ್ಲ. ಹೀಗಾಗಿ ಸಾಕಷ್ಟು ಭೂಮಿಗಳು ಇವತ್ತು ಏನಾಗ್ಬಿಟ್ಟಿದಾವ್ರಿಪ್ಪ ಅಂದ್ರೆ, ಕ್ಯಾಲ್ಸಿಯಂ ಭರಿತ ಭೂಮಿಗಳಾಗಿಬಿಟ್ಟಿದಾವ್ರಿ. ಯಾಕಂದ್ರೆ ಬೆಳೆಯಕ್ಕೆ ಶಕ್ತಿನೇ ಇಲ್ಲ ಅದ್ರೊಳಗೆ, ಅದ್ರೊಳಗೆ ಫಲವತ್ತತೆನೇ ಇಲ್ಲ, ಎಲ್ಲ ಮೈಕ್ರೋನ್ಯೂಟ್ರಿಯಂಟ್ಸ್ಗಳೇ ಇಲ್ಲ, ನಮ್ಮಲ್ಲಿ ಎರೆಹುಳು ಗೊಬ್ಬರಗಳೇ ಇಲ್ದಂಗೆ ಆಗಿಬಿಟ್ಟೈತಿ. ಆಮೇಲೆ ಎರೆಹುಳುಗಳ ಉತ್ಪಾದನೆಯೇ ಇಲ್ಲ ಹೊಲದಲ್ಲಿ ಅಂದ್ರೆ, ಇನ್ನು ಬೆಳೆಯೊಳಗೆ ನಾವು ಯಾವ ರೀತಿ ಸಮೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯದ? ಸೊ ಹೀಗಾಗಿ ಎಲ್ಲಾ ರೈತರಿಗೆ ನಾವು ಮನವಿಯನ್ನು ಮಾಡ್ಕೊಳ್ಳೋದೇನಂತಂದ್ರೆ, ನೀವು ಬೆಳೆದಿರತಕ್ಕಂಥ ಬೆಳೆಗೆ ಯಾವುದು ಮೋಸ ಇಲ್ಲ. ನೀವು ಬೆಳೆದಿರತಕ್ಕಂಥ ಬೆಳೆಯೊಳಗೆ ಲಾಭ ತೆಗಿಬೇಕಂತಂತಂದ್ರೆ, ನೀವು ಬೈ ಪ್ರಾಡಕ್ಟ್ಗಳನ್ನ ಮಾಡತಕ್ಕಂಥ ಕೆಲಸವನ್ನಾಗಲಿ, ನೀವು ಬೆಳೆದಿರತಕ್ಕಂಥ ಬೆಳೆಯನ್ನ ನೈಸರ್ಗಿಕವಾಗಿ ಬೆಳೀರಿ, ಸಾವಯವದಲ್ಲಿ ಬೆಳೀರಿ. ಸಾವಯವದೊಳಗೆ ನೀವು ಬೆಳೆದ್ರಿ ಅಂತಂದ್ರೆ, ಒಂದು 10 ಗುಂಟೆ ನೀವು ಕೈಪಲ್ಯ ಮಾಡಿದ್ರಿ ಅಂತಂದ್ರೆ, ನಿಮ್ಮ ಓಣಿಗಳು ಕೊಟ್ಟರೆ ಸಾಕದ. ಇದು ನಾವು ಕೆಮಿಕಲ್ ಮುಕ್ತ ಇದನ್ನು ವ್ಯವಸಾಯವನ್ನು ಮಾಡಿದೀವಿ. ಕೈಪಲ್ಯ ಇತ್ತಂತಂದ್ರೆ ಮನಿ ಮಠ ಬಂದು ತೊಗೊಂಡು ಹೋಗ್ತಾರೆ ನಿಮ್ದು ನಿಮ್ ಕೈಪಲ್ಯ. ನಿಮ್ಗೇನಾದ್ರೂ ಲಾಸ್ ಇಲ್ಲ. ಇನ್ನೂ ಒಂದು ಹೇಳ್ತೇನೆ, ನೀವು ಅಷ್ಟು ಮೀರಿ ನಿಮಗೆ ರೇಟ ಸಿಗಲಿಲ್ಲ ಅಂತಂದ್ರೆ, ಆ ಸಾವಯವದೊಳಗೆ ಬೆಳೆದಿರ್ತಕ್ಕಂಥ ಏನು ಕೈಪಲ್ಯ ಇತ್ತಲ್ಲ, ಅಲ್ಲೇ ನೀವು ಅದನ್ನು ರೋಟರ್ ಹೊಡೆದ್ರಿ ಅಂತಂದ್ರೆ, ನಿಮ್ಮ ಹೊಲಕ್ಕೆ ಬೇಕಾದಷ್ಟು ಗೊಬ್ಬರ ಆಗ್ತದೆ. ಸೊ ಹೀಗಾಗಿ ಎಲ್ಲರೂ ಸಾವಯವ ಕಡೆ ಬರ್ರಿ. ಸಾವಯವ ಕಡೆ ಬಂದ್ರೆ ಅಂದ್ರೆ ಈ ದೇಶ ಉಳಿಲಿಕ್ಕೆ ಸಾಧ್ಯದ, ನಾವು ಉಳಿಲಿಕ್ಕೆ ಸಾಧ್ಯದ, ರೋಗ ಮುಕ್ತ ದೇಶ ಆಗ್ಲಿಕ್ಕೆ ಸಾಧ್ಯದ ಅಂತ ಹೇಳಿಕ್ ಇಷ್ಟ. ನದಾಫೋರೆ, ಬಹಳ ಸಂತೋಷ. ಒಬ್ಬ ಸರ್ಕಾರಿ ನೌಕರಿ ಆಗಿದ್ದುಕೊಂಡು ಕೂಡ ನೀವು ನಿಮ್ಮ ರೈತ ಕೆಲಸವನ್ನು ಮಾಡ್ತಾ ಇದ್ದೀರಿ, ಆಮೇಲೆ ಕಬ್ಬು ಇವೆಲ್ಲ ಬೆಳೀತಾ ಇದ್ದೀರಿ. ಅಂದ್ರೆ ಮುಖ್ಯವಾಗಿ ಇವತ್ತು ನೋಡ್ರಿ, ನಾಟಿ ಶೇಂಗಾ ಅಂತ ಹೇಳಿ ನಮ್ಮ ಸೋಮನಳ್ಳಿ ಸಸಿ ಬೆಳೀತಾರ. ಅವ್ರು ಬೆಳೆದ್ರೆ ಅವ್ರು ನೀವು ನಂಬ್ತಿರೋ ಬೆಳಿತಿರೋ, ಬೆಳಗ್ಗೆ ಸಂಜೆ ಅವರಿಗೆ ಅವರು ವಾಟ್ಸ್ಆಪ್ ಗ್ರೂಪ್ ಅದವ್ರು, ಗ್ರೂಪ್ ಅಲ್ಲಿ ನಾವೇ ನಾಟಿ ಶೇಂಗಾ ಬಂದದ ಅಂತ ಹಾಕಿದ್ ಕೂಡ ಎಲ್ಲ ತಾವ್ ಬಂದು ತೊಗೊಂಡೋಗ್ಬಿಡ್ತಾರೆ. ಉಳಿದದನ್ನ ಸಂಜೆ ಒಳಗೆ ಹೋಗಿ ನಂದು ಆಟೋದ ತೊಗೊಂಡೋಗಿ ಕೊಟ್ಟು ಬಂದ್ಬಿಟ್ಟು ನಾಟಿ ಶೇಂಗಾ ನಾಟಿ ಶೇಂಗಾ ಅಂದ್ಕೊಳ್ಳೋ ಅಗ್ದಿ ಕಡ್ಲೆಪುರಿ ಮಾರಾಟ ಮಾಡ್ದಂಗೆ ಆಗ್ಬಿಡ್ತದೆ. ಅಷ್ಟು ಖುಷಿಯಿಂದ ಜನ ತೊಗೊಂಡ್ಬಿಡ್ತಾರೆ. ಯಾಕಂದ್ರೆ ಅಷ್ಟು ನೀವು ಹೇಳಿದಂಗೆ ಒಂದು ಅಂದ್ರೆ ಸಾವಯವ ಅಂಶ ಇರುವಂತಹ ಪದಾರ್ಥಗಳು ಬಹಳ ಕಮ್ಮಿ ಅದ, ಬಹಳ ರುಚಿ ರುಚಿಯಾಗಿ ಒಂದ್ ಸಲ ಟೇಸ್ಟ್ ನೋಡಿದ್ರೆ ಮುಗಿತಲ್ಲ, ಏ ನಮ್ಮ ಸೋಮನಳ್ಳಿ ಸಸಿಯು ಶೇಂಗಾನ ಬೇಕು ಅಂತೇಳಿ ಓಡ್ ಹೋಗ್ತಾರ. ಅಂದ್ರೆ ಆ ನಾಟಿಗೆ ಅಷ್ಟು ಮಹತ್ವ ಅದ. ಸಾವಯವ ಈ ಪೇರ್ಲೆ ಹಣ್ಣು ಮಾಡ್ತಾರ ಒಬ್ರು, ಇಷ್ಟು ಪ್ರೀತಿಯಿಂದ ಜನ ಅವ್ರು ಬರೋದನ್ನ ಕಾಯ್ತಿರ್ತಾರ. ಅದಕ್ಕೆ ಒಂದು ಇವತ್ತು ಮೌಲ್ಯವರ್ಧನೆ ಮಾಡುವ ದೃಷ್ಟಿಯಿಂದ ಆಯ್ತು. ಆಮೇಲೆ ಒಂದು ಕಲಬೆರಕೆ ಆಗದೇ ಇರೋ ರೀತಿಯೊಳಗ ನಾವು ಜನರಿಗೆ ಕಾಯಿಪಲ್ಯನ ಒಂದಿಷ್ಟು ಹಣ್ಣುಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆದ್ರೆ ನಿಮಗೆ ಲಾಭನೂ ಚಲೋ ಆಗ್ತದೆ. ಈಗ ನೀವು ಆ ದೃಷ್ಟಿಯಿಂದ ನದಾಫರೆ ನೀವು ಬೇರೆ ಏನಾದ್ರು ಯೋಜನೆಗಳು ಹಾಕೊಂಡಿದ್ರೆ, ಈಗ ನೀವು ಹುಳ್ಳಿ ಬೆಳಿತೇನೆ ಅಂತ ಹೇಳಿದ್ರಿ, ಕಬ್ಬು ಬೆಳಿತೇನೆ ಅಂತ ಹೇಳಿದ್ರಿ, ಮುಂದಿನ ಯೋಜನೆಗಳು ಏನು, ನೀವು ಹೆಂಗ ಸಮಯ ಕಳಿತೀರಾ ಹೊಲದೊಳಗೆ? ಹಾ ಸರ್, ಈಗ ನಾನು ಏನೇನು ಯೋಜನೆಗಳಿದೆ ಮುಂದೆ ನಂದು ಯೋಜನೆ ಇದೆ ಸರ್. ಯಾಕಂದ್ರೆ ಈಗಾಗಲೇ ಕೃಷಿ ಹೊಂಡ ಮಾಡಿದಿರಿ ಹೊಲದಾಗ, ಆಮೇಲೆ ಅದ್ರ ಜೊತೆಗೆ ಏನಾಗೈತೆ ಅಂದ್ರೆ ಇವತ್ತು ಕೋಳಿ ಫಾರ್ಮ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಅದ ರೀ. ಅದ್ ಕೋಳಿ ಫಾರ್ಮ್ ಮಾಡಿ ಆಮೇಲೆ ಅದ್ರ ಮೇಲೆ ಎರಡು ದನಗಳನ್ನ ಕಟ್ಬೇಕು ಅನ್ನೋ ಒಂದು ವಿಚಾರ ಅದ. ಈಗಾಗಲೇ ನಾವು ದೊಡ್ಡ ರೈತರೇನಲ್ಲ, ಆದ್ರೆ ರೈತಿಕೆಯೊಳಗೆ ಬಹಳ ಇಂಟ್ರೆಸ್ಟ್ ಬರೋದ್ರಿಂದ ಸೊ ಹೀಗಾಗಿ ಬೇರೆ ಬೇರೆ ಯೋಜನೆಗಳನ್ನ ಹಾಕೊಂಡಿದೀವಿ, ಕೃಷಿ ಹೊಂಡ ಮಾಡಿದೀವಿ. ಯಾಕಂದ್ರೆ ಒಣ ಬೇಸಾಯ ಇತ್ತು ಮೊದಲ, ಆಮೇಲೆ ಈಗ ಅದನ್ನ ಏನ್ ಮಾಡಿ ನೀರಾವರಿ ಮಾಡುವಂತ ಒಂದು ಹಂತದೊಳಗೆ ಇರೋದ್ರಿಂದ ನಾವು ಕೃಷಿ ಹೊಂಡ ಮಾಡಿದೀವ್ರಿ. ಕೃಷಿ ಹೊಂಡ ಮಾಡಿ ಅಲ್ಲಿ ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ ನಾವು ಕೋಳಿ ಫಾರ್ಮ್ ಹಾಕುವಂತ ಒಂದು 5,000 ಕೋಳಿಗಳ ಕೋಳಿ ಫಾರ್ಮ್ ಹಾಕ್ಬೇಕು ಅನ್ನುವಂತ ಒಂದು ವಿಚಾರ ಇದೆ. ಆ ಕೋಳಿ ಫಾರ್ಮ್ ಹಾಕೋದ್ರಿಂದ ಏನಾಗ್ತದೆ ಅಂದ್ರೆ ನಮ್ಮ ಹೊಲಕ್ಕೆ ಗೊಬ್ಬರನು ಆಗ್ತದ ರೀ, ಮತ್ತ ಅದೊಂದು ಸೈಡ್ ಬಿಸ್ನೆಸ್ ಆಗ್ತದ. ನಿಮ್ಮ ಹೊಲದಲ್ಲಿ ನೀವು ಪ್ರಗತಿಯನ್ನ ಪಡಿಬೇಕಾದ್ರೆ ಹೊಲದಲ್ಲಿ ಮಾತ್ರ ನೀವು ಲಾಭ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಅದ್ರ ಜೊತೆಗೆ ಬೇರೆ ಬೇರೆ ನಾವು ಕೃಷಿಯನ್ನ ಮಾಡ್ಬೇಕಾಗ್ತದೆ. ಈ ಕುರಿ ಸಾಕಾಣಿಕೆ ಆಗಿರ್ಬೋದು ಅಥವಾ ಕೋಳಿ ಸಾಕಾಣಿಕೆ ಆಗಿರ್ಬೋದು, ದನ ಸಾಕಾಣಿಕೆ ಆಗಿರ್ಬೋದು, ಇವೆಲ್ಲ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಎಲ್ಲದರಲ್ಲಿ ಲಾಭ ಕಾಣುವಂತ ಸಾಧ್ಯತೆ ಇದೆ. ಸೊ ಹೀಗಾಗಿ ಇವೆಲ್ಲ ಈಗ ಬರ್ತಕ್ಕಂತ ದಿನದಲ್ಲಿ ನಾವು ಏನ್ ಮಾಡ್ಬೇಕಾಯ್ತು ಅಂದ್ರೆ ಇಡೀ ಹೊಲನ ನೀರಾವರಿ ಮಾಡ್ಬೇಕು ಅನ್ನುವಂತ ಒಂದು ಉದ್ದೇಶ ಇದೆ. ಸೊ ಆ ಉದ್ದೇಶದಿಂದ ಏನಾಗೈತೆ ಅಂದ್ರೆ ಇವತ್ತು 120 meters ಒಂದು ಕೃಷಿ ಹೊಂಡವನ್ನು ಮಾಡಿದೀವ್ರಿ. 9 meters ಗುಮ್ಮದ, ಆಮೇಲೆ ತೆಳಗ ಹಮ್ ಚೌಕ್ 15 meters ಐತ್ರಿ. ಅದು ಸುಮಾರು 50,000 liters ನೀರನ್ನ ಶೇಖರಣೆ ಮಾಡ್ತಕ್ಕಂತ ಒಂದು ಕೆಪಾಸಿಟಿ ಅದಕ್ಕೆ ಅದ. ಸೊ ಅದರಿಂದ ಏನಾಗ್ತದೆ, ಇವತ್ತಿನ ಜನ ಇನ್ನೊಂದು ತಪ್ಪು ಮಾರ್ಗದಲ್ಲಿ ಏನ್ ಹೋಗೈತೆ ಅಂತಂದ್ರೆ ನೀರಾವರಿ ಅಂದ್ರೆ ಅವ್ರ ತಲೆಯೊಳಗೆ ಒಂದು ಬ್ಯಾರೇದೈತ್ರಿ, ಹೊಲಕ್ಕೆ ನೀರು ಹಾಸಿಬಿಡುದು. ಒಟ್ ನೀರು ಹಾಸುವಂತ ಒಂದು ಪ್ರಕ್ರಿಯೆ ಐತ್ರಿ. ನೀರು ಹಾಸೋದ್ರಿಂದ ಭೂಮಿ ಸಮೃದ್ಧ ಆಗೋದಿಲ್ಲ. ಸೊ ಹೀಗಾಗಿ ನೀವು ನೀರನ್ನ ಉಳಿಸಬೇಕು. ನೀವು ಅಂತರ್ಜಲವನ್ನ ಖಾಲಿ ಮಾಡಿಬಿಟ್ಟಿದ್ದೀರಿ, ಈ ಬೋರ್ಗಳನ್ನ ಕೊರದ, ಆಮೇಲೆ ನೀರು ತಳಗಿಲ್ಲ ಇಲ್ಲ, ಅದನ್ನ ಬರೀ ಜಗಿಸುವಂತ ಕೆಲಸ ಮಾಡತ್ತೀರಿ. ಸೊ ನೀವ್ ಏನ್ ಮಾಡ್ಬೇಕು, ಇಂತ ಕೃಷಿ ಹೊಂಡಗಳನ್ನ ಮಾಡಿಕೊಂಡು ನೀವು ಡ್ರಿಪ್ ಇರಿಗೇಷನ್ ಮಾಡ್ರಿ. ಡ್ರಿಪ್ ಇರಿಗೇಷನ್ ಮಾಡಿದ್ರೆ ನಿಮ್ಮ ನೀರು ಸಾಕಷ್ಟು ಉಳಿತದ. ಸೊ ನೀವು ನಿಮ್ ಹೊಲಕ್ಕೆ 1 acre ಒಳಗೆ ನೀವು ನೀರು ಹಾಸಾಕತ್ತೀರಿ ಅಂತಂದ್ರೆ 50 acres ನೀರನ್ನು ನೀವು ಲಾಸ್ ಮಾಡ್ತೀರಿ. ಸೊ ಹೀಗಾಗಿ ಕೃಷಿ ಹೊಂಡಗಳನ್ನ ಮಾಡ್ಕೊಂಡು ಆಮೇಲೆ ಅಲ್ಲಿ ನೀವು ಸ್ಪ್ರಿಂಕ್ಲರ್ ಮಾಡ್ಕೊರಿ, ಡ್ರಿಪ್ ಮಾಡ್ಕೊರಿ, ಡ್ರಿಪ್ ಇರಿಗೇಷನ್ ಮಾಡ್ರಿ, ರೇನ್ ಟ್ಯೂಬ್ ಮಾಡ್ಕೊರಿ. ಇಂಥವೆಲ್ಲ ಮಾಡ್ಕೊಡೋದ್ರಿಂದ ನಿಮ್ಮ ಹೊಲಕ್ಕೂ ಆಗ್ತದೆ ನೀರ, ಬಾಜುನವ್ರ ಹೊಲಕ್ಕೂ ಆಗ್ತದ. ಸೊ ಭೂಮಿ ಕೆಡುವುದಿಲ್ಲ. ಹೀಗಾಗಿ ಅದ್ರ ಜೊತೆಗೆ ಇಂಥ ಯೋಜನೆಗಳನ್ನ ಮಾಡ್ಕೊಳ್ಳೋದ್ರಿಂದ ಕೃಷಿಯಲ್ಲಿ ಲಾಭ ಅದ ಅಂತ ಹೇಳ್ತಾರೆ. ನದಾಫರೆ, ನೀವು ಹಾಕೊಂಡು ಯೋಜನೆಗಳು ಯಶಸ್ವಿ ಆಗಲಿ. ಯಾಕಂದ್ರೆ ಕೃಷಿ ಹೊಂಡ ಬಹಳ ಒಂಥರ ಕಾಮದೇ ಅನ್ನೋದು, ಯಾವಾಗ ಬೇಕಾದ್ರೆ ನೀರು ತಗೊಳ್ಬಹುದು. ಟ್ರಾಕ್ಟರಿಂದ ನಿಮ್ಗೆ ಕರೆಂಟ್ ಬೇಕಲ್ಲ, ಟ್ರಾಕ್ಟರಿಂದ ನೀವು ಮೇಲೆ ಎತ್ತೋಗಿಬಹುದು, ಪಂಪ್ ಮಾಡಿ ಹಾಕ್ಬಹುದು. ಆಮೇಲೆ ಮುಖ್ಯವಾಗಿ ಅಂತಂದ್ರೆ ಇವತ್ತು ಆ ಕೃಷಿ ಹೊಂಡ ಮಾಡಿದ್ರ ಮೀನುಗಳನ್ನ ಸಾಕ್ರಿ. ಮೀನು ಸಾಕಣೆ ಮಾಡಿದ್ರೆ ಅಂದ್ರೆ ಮೀನಿಗಿಂತ ಲಾಭ, ಆ ಮೀನಿನ ಆರೋಗ್ಯ, ಮೀನಿಗೆ ಔಷಧ ಇರ್ತದೆ, ಆ ಮೀನು ಬಿಡುವಂತಹ ತ್ಯಾಜ್ಯ ವಸ್ತು ಕೂಡ ನಿಮಗೆ ಒಂದು ಹೊಲಕ್ಕೆ ಗೊಬ್ಬರ ಆಗ್ತದೆ. ಖಂಡಿತ ಒಂದಕ್ಕಂತ ಒಂದು ಪೂರಕ ಆಗಿರುವಂತಹ ವಿಚಾರ ನೀವು ಮಾಡ್ತಾರಂತ ವಿಚಾರ. ಒಬ್ಬ ಸರ್ಕಾರ ನೌಕರನಾಗಿ ನೀವು ಇದನ್ನ ಪರ್ಯಾಯವಾಗಿ ಮಾಡ್ತಾ ಇದ್ರು ಕೂಡ ನೀವು ಅದು ಬಹಳ ಹೆಚ್ಚು ಮಾಹಿತಿ ತಿಳ್ಕೊಂಡಿದ್ದೀರಿ. ಬರೀ ರೈತಾಪಿ ಮಾಡುವಂತ ಜನ ಇನ್ನೂ ಹೆಚ್ಚು ಪರಿಣಾಮಕಾರಿ ಮಾಡಬಹುದು ರೈತ ಬಾಂಧವರು, ಇದ್ರ ಬಗ್ಗೆ ಲಕ್ಷ್ಯ ವಹಿಸಲಿ ಅಂತ ಅನಿಸ್ತಾರೆ ಸರ್. ನಿಡುವಣೆಯವರೇ, ಈಗ ನಾವು ನೋಡಿದೀವಿ ಗೋಕಾಕ್ ಆತನ ಕಡೆ ಆ ಕಬ್ಬಿನ ಹೊಲ ಅನ್ನೋದು ಇಳುವರಿ ತಗೊಂಡ್ಮೇಲೆ ಸುಟ್ಟು ಬಿಡ್ತಾರ, ಬೆಂಕಿ ಹಚ್ತಾರ. ಅದರಿಂದ ಭೂಮಿ ತಾಯಿಗೆ ಏನ್ ತೊಂದರೆ ಆಗುದಿಲ್ಲನ್ರಿ. ಅಲ್ಲಿರುವಂತ ಒಳ ಸೂಕ್ಷ್ಮ ಸೂಕ್ಷ್ಮ ಜೀವನ ಸಾಕ್ತಾವ್, ಮಣ್ಣು ಫಲವತ್ತ ಮಣ್ಣೆಲ್ಲ ಸತ್ತೋಗ್ಬಿಡ್ತದೆ, ಮತ್ತೆ ಎರೆಹುಳು ಎಲ್ಲ ಮಾಡಿದ್ದೆಲ್ಲ ಹೊಳೆ ಗುಂಚನ ತೊಳೆದಂಗ ಅಂತ ಆಗ್ತದೆ. ಯಾಕೆ ನಮ್ಮ ರೈತ ಬಾಂಧವರು ಹೊಲ ಸುಡ್ತಾರ? ಅದರಿಂದ ಹೊರಗೆ ಬರ್ಬೇಕಲ್ಲ ಅವರು. ಏನ್ ಮಾಡ್ ನೀವೇನು ಅದ್ರ ಬಗ್ಗೆ ಒಂದು ವಿಚಾರ ಮಾಡ್ತಾ ಇದ್ರೆ ಏನಾದ್ರು? ಈಗ ಮೊದಲು ಹಂಗೈತ್ ಸರ್ ಅದ, ಯಾಕಂದ್ರೆ ಆಳುಗಳದ್ ಸಿಗುದಿಲ್ಲ ತಿರುಗಿಸಿ ಅದನ್ನೆಲ್ಲ ಸುಡುದು ಎಲ್ಲ ವ್ಯವಸ್ಥೆ ಐತ್ರಿ. ಬಟ್ ಈಗ ರೀಸೆಂಟ್ಲಿ ಏನಾಗೈತೆ ಸರ್, ರೌಂದಿಯನ್ನ ಸುಡ್ಕಟ್ಟು ಮಷಿನ್ ಯಂತ್ರೋಪಕರಣಗಳು ಬಂದಾವ್ರಿ. ಅದರಿಂದ ನಾವು ಅದನ್ನ ತಗೊಂಡು ಸ್ಟಾಕ್ ಮಾಡಿ ದನಗಳ ಕಾಲಾಗ ಹಾಕಿ ಅದನ್ನ ಗೊಬ್ಬರ ಮಾಡತ್ತೀವ್ರಿ. ಈಗ ಮುಂದೆ ಹೊರದೈತ್ರಿ, ಏನಿಲ್ಲ. ಬಟ್ ಅದನ್ನ ಸುಡಬಾರದ ಸರ್, ಸುಡುದ್ರಿಂದ ಅಲ್ಲಿ ಭೂಮಿ ಒಳಗಿರೋ ಸೂಕ್ಷ್ಮ ಜೀವಾಣುಗಳು ಸುಟ್ಟೋಗೋದು ಅಷ್ಟಕ್ಕರೇ ಐತ್ರಿ. ಯಾರು ರೌಂದಿಯನ್ನು ಸುಡಬಾರದು. ಈಗ ಅಕಸ್ಮಾತ್ ಅವ್ರು ರೌಂದಿ ಕಟ್ಸಾಕ ಸ್ವಲ್ಪ ಬಳ್ಳನ್ ಹಾಕೈತೆ ಅಂದ್ರೂ ಅವರೆಲ್ಲ ಪೆಂಡಿ ಕಟ್ಟಿ ಹೊರಗೆ ಇಟ್ಕೋಬಹುದ್ರಿ. ಹೊರಗೆ ಇಟ್ಕೊಂಡು ಅದನ್ನ ತಿಪ್ಪೆ ಉಗಿಬಹುದು, ಬೇಡ ದನಗಳ ಕಾಲ ಉಗಿಬಹುದ್ರಿ. ಅದು ನಮಗೆ ಬಹಳ ಯೂಸ್ ಆಕೈತ್ರಿ, ರೌಂದಿ ಅನ್ನೋದು ಬಹಳ ಯೂಸ್ ಆಕೈತಿ. ಬಟ್ ಎಲ್ಲಾರು ರೈತರು ಅದನ್ನ ಯೂಸ್ ಮಾಡ್ಕೋಬೇಕಂತ ಹೇಳಕ್ ಇಷ್ಟಪಡ್ತೀನಿ. ನಿಡುವಣರೇ ಹಾಗೂ ನದಾಫವರೇ, ಮಹಾಲಿಂಗೇಶ್ವರ ಅವರೇ, ಆದ್ರೆ ನಾವು ಬಹಳ ವಿಸ್ತೃತವಾಗಿ ಮಾತಾಡಿದ್ವಿ. ಈ ಕೃಷಿ ಮೇಳ ಏನಿದೆಲ್ಲ, ಒಂದು ನಮ್ಮ ರೈತರ ಜಾತ್ರೆ ಇದ್ದಂಗೆ. ನಾವು ಜಾತ್ರೆ ಒಳಗೆ ಹೆಂಗ ಅಗದಿ ಖುಷಿಯಿಂದ ಮಕ್ಕಳು ಫ್ಯಾಮಿಲಿಯವ್ರ ಅದಕ್ಕೆ ಕುಟುಂಬ ಎಲ್ಲ ಕರ್ಕೊಂಡು ಹೋಗಿ ನಾವು ಸಂತೋಷವಾಗಿ ಆನಂದಿಸ್ತೀವಿ. ನಿಮ್ಮ ಕೃಷಿ ಸಂಬಂಧಿಸಿದಂತೆ ಇದು ಒಂದು ಜಾತ್ರೆ ಇದ್ದಂಗೆ. ಈ ಜಾತ್ರೆಯೊಳಗೆ ನೀವು ಭಾಗವಹಿಸಿದ್ರೆ ನಿಮ್ಗೆ ಅಭಿನಂದನೆಗಳು ಸಲ್ಲಿಸ್ತೀವಿ. ಒಟ್ಟಾರೆ ನಮ್ಮ ರೈತ ಬಾಂಧವರು ಕೃಷಿ ಮೇಳದೊಳಗೆ ಯಾಕೆ ಭಾಗವಹಿಸ್ಬೇಕು, ನಿಮಗೇನ್ ಲಾಭ ಆಗಿದೆ, ಅವ್ರಿಗೆ ಅದರಿಂದ ಏನ್ ಲಾಭ ಆಗೋ ಸಾಧ್ಯತೆ ಇದೆ, ಹೇಳ್ಬೋದ ಒಂದೆರಡು ಮಾತು ನದಾಫವ್ರೆ? ಕೃಷಿ ಮೇಳದಾಗ ಯಾಕ ಎಲ್ಲರೂ ಪಾಲ್ಗೊಳ್ಬೇಕಂತಂದ್ರ, ಇವತ್ತಿನ ದಿನ ಕೃಷಿ ಇಲ್ಲದ ಜಗತ್ತಿಲ್ಲ. ಸೊ ಹೀಗಾಗಿ ಕೃಷಿ ಮೇಳಕ್ಕೆ ಯಾವತ್ತೂ ಎಲ್ಲರೂ ಬರಬೇಕು. ಯಾರು ಕೃಷಿ ಮಾಡತಾರ ಅವರಷ್ಟ ಬರೋದಲ್ಲ, ಎಲ್ಲರೂ ಬರಬೇಕು ಇವತ್ತಿನ ದಿನ. ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ನನಗನ್ಸಿದ ಮಟ್ಟಿಗೆ ನೌಕರಿಯನ್ನು ಉಳಿದಿಲ್ಲ, ಬರೀ ಕೃಷಿನ ಉಳಿಯುವಂತ ಸಾಧ್ಯತೆಗಳು ಜಾಸ್ತಿ ಅದ. ಸೊ ಹೀಗಾಗಿ ಕೃಷಿ ಮೇಳಕ್ಕೆ ಬಂದ್ರೆ ಏನಾಗ್ತದೆ, ಇಲ್ಲಿ ಬೇರೆ ಬೇರೆ ಜ್ಞಾನಗಳು ಬರ್ತದೆ. ಯಾವ ರೀತಿ ಇರ್ತದೆ ನಾವು ತಿನ್ನುವ ಆಹಾರ ಏನನ್ನೋದು ಇಲ್ಲಿ ಬಂದ ಮೇಲೆ ಗೊತ್ತಾಗ್ತದೆ. ಈಗ ನಾವು ರಾಸಾಯನಿಕ ಮುಕ್ತ ಆಹಾರ ತಿನ್ಬೇಕು ಅಥವಾ ರಾಸಾಯನಿಕ ಯುಕ್ತ ಆಹಾರಗಳನ್ನ ತಿನ್ಬೇಕು ಅನ್ನತಕ್ಕಂಥದ್ದು ಇಲ್ಲಿ ಬಂದ ಮೇಲೆ ನಮಗೆ ಗೊತ್ತಾಗ್ತದೆ. ಸೊ ಹೀಗಾಗಿ ಎಲ್ಲಾ ಜನರು ಕೃಷಿ ಮೇಳಕ್ಕೆ ಬಂದ್ರೆ ಏನಾಗ್ತದೆ, ನಾವು ತಿನ್ನುವ ಧಾನ್ಯ ಯಾವುದು, ನಾವು ತಿನ್ನುವ ಕೈಪಲ್ಯ ಯಾವುದು, ನಾವು ನಮ್ಮ ದಿನಚರಿ ಹೆಂಗೈತೆ ಅನ್ನೋದನ್ನು ಇಲ್ಲಿ ನೋಡಬಹುದು. ಸೊ ಹೀಗಾಗಿ ಸಾಕಷ್ಟು ಜನ ಕೃಷಿ ಮೇಳಕ್ಕೆ ಬರಬೇಕು. ಬಂದು ಮತ್ತೆ ಹೆಚ್ಚಾಗಿ ಹೇಳ್ತೀನಿ, ಇನ್ನು ಬರ್ತಕ್ಕಂಥ ದಿನಮಾನಗಳಲ್ಲಿ ಕೃಷಿ ಜಾಸ್ತಿ ಆಗೋದ್ರಿಂದ ಜಮೀನುಗಳು ಇರುವಂತ ಜನರು ಹೇಳ್ತೀನಿ, ಯಾರು ದಯವಿಟ್ಟು ಜಮೀನುಗಳನ್ನ ಬಿಟ್ಟ ಸಿಟಿಗೆ ಹೋಗಿ ಈ ಕೆಲಸ ಮಾಡುವಂತ ಕೆಲಸವನ್ನು ಒಟ್ಟ ಮಾಡಕ್ ಹೋಗ್ಬೇಡ್ರಿ. ಸೊ ಆಮೇಲೆ ಜಮೀನುಗಳನ್ನ ಮಾರುವಂತ ಕೃತ್ಯವನ್ನು ಒಟ್ಟ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಮ ಜಮೀನು ನಿಮ್ಮ ಭೂಮಿ ತಾವಿ, ನಿಮಗೆ ನೀವು ಏನ್ ಹಾಕಿದ್ರು ಕೊಡುವಂತ ಕೆಪಾಸಿಟಿ ಇರತಕ್ಕಂಥದ್ದು ಒಂದ ಆ ಜಮೀನಿಗೆ ಇರ್ತಕ್ಕಂಥದ್ದು. ಹೀಗಾಗಿ ಕೃಷಿಯಲ್ಲಿ ಜಾಸ್ತಿ ಬರ್ತಕ್ಕಂಥ ಕೆಲಸ ಆಗ್ಬೇಕು. ನವಯುವಕರು ಕೃಷಿ ಕಡೆ ಬರ್ರಿ, ಇದೆಲ್ಲ ಬಿಟ್ಟು ಅದ ಐಟಿಗೆ ಹೋದ್ನೆ ಬಿಟಿ ಹೋದ್ನೆ ಇಂಥವೆಲ್ಲ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಕೃಷಿಯಿಂದ ಬಹಳಷ್ಟು ಲಾಭ ಅದ. ನೀವು ಕೃಷಿ ಬಿಟ್ಟು ಅಲ್ಲಿ ಹೊರಗೆ ಹೋಗಿ ತಗೊಳ್ಳೋದು ಅಷ್ಟ, ಇಲ್ಲಿ ಕೃಷಿ ಒಳಗೆ ಮಾಡೋದು ಅಷ್ಟ. ಕೃಷಿ ಮಾಡೋದ್ರಿಂದ ನಿಮ್ಗೆ ಏನಾಗೋದಿದೆ, ನಿಮ್ಮದು ಬೆಳೆದ ನೀವು ತಿನ್ನೋದ್ರಿಂದ ನಿಮ್ಗೆ ರೊಕ್ಕ ಬೇಕಾಗಿಲ್ಲ, ಆಹಾರ ಬೇಕು, ಆರೋಗ್ಯ ಬೇಕು. ಹೀಗಾಗಿ ಎಲ್ಲರೂ ಕೃಷಿ ಮೇಳಕ್ಕೆ ಬರೀ, ಇಲ್ಲಿ ಬರ್ತಕ್ಕಂಥ ಎಲ್ಲಾ ಟೆಕ್ನಾಲಜಿಗಳನ್ನ ಕಲ್ಕೊಂಡು ನೀವು ಅವನ್ನ ಇಂಪ್ಲಿಮೆಂಟ್ ಮಾಡಿಕೊಂಡು ಕೃಷಿಯನ್ನು ಮಾಡ್ತಕ್ಕಂಥ ಕೆಲಸ ಆಗಲಿ ಅಂತೇಳಿ ನಾನು ಆಶಿಸ್ತೇನೆ. ನಿಡೋಣರ, ಕೃಷಿ ಮೇಳದ ನಿಮಗೆ ಲಾಭ ಏನು? ಕೃಷಿ ಮೇಳದಲ್ಲಿ ನೀವು 3 ವರ್ಷದಿಂದ ಬರ್ತಾ ಇದ್ದೀರಿ. ಕೃಷಿ ಮೇಳಕ್ಕೆ ಬಂದಿರುವಂತಹ ನಿಡೋಣವರು ಮತ್ತೆ ನದಾಫರ್ ಬಹಳ ಅತ್ಯುತ್ತಮವಾಗಿ ಮಾಹಿತಿಗಳನ್ನ ಹಂಚಿಕೊಂಡ್ರಿ. ನಿಮ್ಮ ಕೃಷಿ ಮೇಳ ಅನ್ನು ಯಶಸ್ವಿಯಾಗಿ ಪ್ರತಿ ಸಾರಿ ಬನ್ನಿ. ಮತ್ತೆ ರೈತ ಬಾಂಧವರು ನೀವು ಇನ್ನು ತಿಳ್ಕೊಂಡಿದ್ದನ್ನು ಹೋಗಿ ಅಲ್ಲಿ ನಿಮ್ಮ ರೈತ ಬಾಂಧವರಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ತರಬೇತಿ ಕೊಡೋದ್ರಿಂದ ಖಂಡಿತವಾಗಿ ಕೂಡ ಅವರು ಕೂಡ ತಯಾರಾಗ್ಲಿ. ಒಂದು ನೈಸರ್ಗಿಕ ಕೃಷಿಯನ್ನು ಮಾಡಿ ತಮ್ಮ ಬದುಕನ್ನು ಬಂಗಾರ ಮಾಡಿಕೊಳ್ಳಿ ಅಂತ ಹಾರೈಸ್ತಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು? ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು ಜೀವನದಿಯ ಜಯಿಸಿ ಬೀಗು. ಇದುವರೆಗೂ ನೈಸರ್ಗಿಕ ಕೃಷಿಯ ಪ್ರಯೋಜನಗಳು ಈ ಕುರಿತು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಚಂದ್ರಶೇಖರ್ ಟಿಪಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್, ಸಂಕಲನ ತ್ರಿವೇಣಿ ಬೆಟಗೇರಿ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇಂದು ಕೃಷಿ ಮೇಳಕ್ಕೆ ಬಂದ ಯುವ ರೈತರ ಅಭಿಪ್ರಾಯಗಳನ್ನಾಧರಿಸಿದ ಸಂದರ್ಶನ ಇದುವರೆಗೂ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೀನ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳೀನ. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಈಗ ಕೇಳಿ ನಾಯಕನ ಹುಲಿಕಟ್ಟಿಯ ಲಕ್ಷ್ಮೀಬಾಯಿ ಹರಿಜನ್ ಹಾಗೂ ಸಂಗಡಿಗರಿಂದ ಗೀಗಿ ಪದ. ಧೈರ್ಯ ಶಾಲಿ ವೈರಿಯದಿ ನಡಗಿಸಿ ಬಿಟ್ಟಾಗಿ ತಾಯಿ ಧೈರ್ಯ ಶಾಲಿ ವೈರಿಯದಿ ನಡಗಿಸಿ ಬಿಟ್ಟಾಗಿ ಅಕ್ಕ ತಂಗಿ ತಾಯಿಗರ ಚಿತ್ತಗೊಟ್ಟ ಕೇರೆವ್ವ ಅಕ್ಕ ತಂಗಿ ತಾಯಿಗರ ಚಿತ್ತಗೊಟ್ಟ ಕೇರೆವ್ವ ರಾಣಿ ಅಂತ ಸಂಸ್ಥಾನಕ್ಕೆ ವಾರಸದಾರ ಪುತ್ರ ಸಂತಾನ ಇಲ್ಲದ ಏನ್ ಮಾಡಿದ್ರಿ ಅವಾಗ ಕೇಳ್ರಿ ಸಂಸ್ಥಾನಕ್ಕೆ ವಾರಸದಾರ ಪುತ್ರ ಸಂತಾನ ಇಲ್ಲದಕ್ಕ ಚೆನ್ನಮ್ಮ ರಾಣಿ ಅವರು ಹಾಕಿದಾರು ಹಂಚಿ ತಾಯಿ ಚೆನ್ನಮ್ಮ ರಾಣಿ ಅವರು ಹಾಕಿದಾರು ಹಂಚಿಗೆ ದತ್ತಪುತ್ರನ ಮಾಡುವುದು ದತ್ತಪುತ್ರನ ಮಾಡುವುದು ಗೊತ್ತಾತಿ ಸರ್ಕಾರಕ್ಕ ಸುದ್ದಿ ಹತ್ತಿ ಪಿತೃ ಕೊಟ್ಟು ಕುಂದ್ರಕ್ಕೆ ಸುದ್ದಿ ಕೇಳಿದ ತಕ್ಷಣಕ್ಕ ಸುದ್ದಿ ಕೇಳಿದ ಕ್ಷಣಕ್ಕ ನಿದ್ದಿ ಹತ್ತಲಿ